ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಫೆಬ್ರವರಿ 5-28ರವರೆಗೆ ಲಭ್ಯವಿರುವ ಫ್ಯಾಬುಲಸ್ ಫೆಬ್ ಕೊಡುಗೆಗಳೊಂದಿಗೆ ಈ ಫೆಬ್ರವರಿಯ ಪ್ರತೀಕ್ಷಣವು ಮಿರುಕುತ್ತಿರಲಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ 20 ಅಪ್ರಿಲಿಯ ಸ್ಕೂಟರ್ ಗಳನ್ನು ಗೆಲ್ಲುವ ಅವಕಾಶವನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಮ್ಗೆ ರೂಪಾಯಿ 150 ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ಕಲವ, ಏ ಕಲವ, ಅಯ್ಯಯ್ಯಯ್ಯಯ್ಯಯ್ಯ, ಇದೇನ ತಲೆ ಮ್ಯಾಗ ಕೈ ಹೊತ್ಕೊಂಡು ಆಕಾಶ ಏನ್ ನಿನ್ ಮೈ ಮ್ಯಾಗ ಬಿದ್ದತ್ತನ್ನವ್ರ ಗತೆ ಕುಂತಿಯಲ್ಲ. ಅಯ್ಯವ್ವಾ, ಬಾ ಬಾರ್ವೆ, ಬಾ ಕುಂದ್ರ ಬಾ. ಅಲ್ಲ, ಇದ್ಯಾಕೆ ಹಿಂಗ ಒಂದು ಈಟ ಮಕ್ಕ ಮಾಡ್ಕೊಂಡು ಕುಂತಿ, ಏನ್ ಕತ್ತಿ ಅಂತ? ಇವು ಏನ್ ಮಾಡ್ಲಿ ಬೇ ಮಲ್ಲಕ್ಕ, ವಾರಾತ್ ದಗದಿಲ್ಲ ಹೊಲ್ದಾಗ, ಖಾಲಿ ಕುಂತು ನಾವರೇ ಟಿವಿ ನೋಡಾರಲ್ಲ, ಕೇಳಿದ್ರ ಅದ ರೆಡಿವೇ ಕೇಳ್ಬೇಕು. ಉಳಿದ ಟೈಮ್ದಾಗ ಏನ್ ಮಾಡ್ಲಿ ಅಂತೇಳಿ ನಮ್ಮ ಹಿರಿಯ ನೋಡಿದ್ರ ಆ ಊರಂತ ಈ ಊರಂತ, ಅಲ್ಲಿ ಸಂಘ ಅಂತ, ಇಲ್ಲಿ ಸಂಸ್ಥಾ ಅಂತ, ಅಲ್ಲಿ ಅದೇನೋ ಹೇಳ್ತಾರಂತವ, ಅದಕ್ಕೇನೋ ಅಂತಾರವ, ಯಾವ ನಮಗೆ ಇಂಗ್ಲೀಷ್ ಬರೋದಿಲ್ಲ ಬಿಡುದಿಲ್ಲ, ಅಲ್ಲೆಲ್ಲ ಕ್ಲಾಸ್ನಾಗ ಕುಂದ್ರಾಕ ಹೋಗ್ತಾರಂತ. ಮತ್ತು ನಾ ಏನು ಮಾಡಲಿ, ಇದು ನನ್ನ ಮಗ ಗಾಡಿ ತೊಗೋತೈತಿ, ಮೊಬೈಲ್ ತೊಗೋತೈತಿ, ಪುರ್ರ ಅಂತ ಹೋಗ್ಬಿಡ್ತೈತಿ, ನಾ ಏನು ಮಾಡ್ಬೇಕು ಹೇಳ. ಹಿಂಗೆ ತಲೆ ಮ್ಯಾಗ ಕೈ ಹೊತ್ಕೊಂಡು ಕುಂತ್ರಿ ಅಂತ ತಲೆಯಾಗ ವಿಚಾರ ಹೊಳ್ದಿತ್ತೇನೆ. ಅಲ್ಲ ಕಲವ, ಎಷ್ಟು ಮಂದಿ ಸ್ವ ಉದ್ಯೋಗ ಅಂತ ಮಾಡ್ತಾರೆ. ಈಗ ನೋಡ, ಈಗ ನಿನ್ನ ಗಂಡೇನೋ ಹೊಲ್ಮನಿ ಕೆಲಸ ಮಾಡ್ತಾನೆ, ನೀನು ಒಟ್ಟು ಕೈಗೂಡ್ತಿ, ನಿಮ್ಮ ಮನೆ ನಡೀತೈತಿ. ಎಷ್ಟೋ ಕಡೆ ಏನಾಗ್ತೈತಿ, ಗಂಡ್ಮಕ್ಳು ಒಬ್ಬರ ದುಡಿತಿರ್ತಾರೆ, ಹೆಣ್ಮಕ್ಳು ಏನು ಕೈಗೂಡಂಗಿಲ್ಲ. ತುಟ್ಟಿ ಕಾಲು ನೋಡು, ಜೀವ ಹೆಂಗೆ ನಡಿಬೇಕು ಅದಕ್ಕಂಥೇಳಿ ಎಷ್ಟೊಂದು ಮಂದಿ ಹೆಣ್ಮಕ್ಳು ಕುಂತ ಸ್ವ ಉದ್ಯೋಗ ಅಂತ ಮಾಡ್ತಾರೆ. ಸ್ವ ಉದ್ಯೋಗ ಅಂದ್ರೆ ಗೊತ್ತಾತಿಲ್ಲಿಂಗ. ಸ್ವ ಉದ್ಯೋಗ ಇಲ್ಲವ ಯವ್ವ, ನಮಗೆ ಹೊಸ ಹೊಸ ಶಬ್ದ ಹೇಳ್ತಿ ನೀನು, ನಮ್ಗೆ ಗೊತ್ತಾಗಾಕಿಲ್ಲ ನೋಡು. ಮೊದ್ಲ ನನ್ನ ತಲೆ ಇವತ್ತು ಗಿಮಾಂತ ತಿರುಗಾಕತ್ತೈತಿ ಖಾಲಿ ಕೂತು. ಏ ಕಲವ, ಸ್ವ ಅಂದ್ರೆ ಸ್ವಂತ, ಉದ್ಯೋಗ ಅಂದ್ರೆ ಕೆಲಸ, ಸ್ವಂತ ನಾವ ಮಾಡುವಂತ ಕೆಲಸ, ಅದಕ್ಕೆ ಸ್ವ ಉದ್ಯೋಗ ಅಂತಾರ. ಅಂದ್ರೆ ಯಾರ ಕಡೆಗೆ ಹೋಗಿ ನೀನು ಕೆಲಸ ಕೊಡ್ರಿ ಅಂತ ಕೇಳುವುದಲ್ಲ, ಈಗ ಮನ್ಯಾಗ ಕುಂತಿ ಇಲ್ಲ, ನಿನ್ಗ ಮಾಡಕ್ ಬರ್ತೈತಿ ಕೆಲಸ. ಏನ್ ಕೆಲಸ ಮಾಡ್ಬೋದು? ನಡಿಯವ್ವ, ನಾನು ಸಾಲಿ ಕಲ್ತಕ್ಕೆಲ್ಲ ಮೂಲಿ ಕಲ್ತಕ್ಕೆಲ್ಲ ನನಗೆ ಕೆಲಸದ ಹೇಳ್ಬೇಡ ನೀನು, ನೀ ಬ್ಯಾರೆ ದಗದ ಏನಾರ ಹೇಳು ಮಾಡ್ತೀನಿ ನೋಡು. ನಾನು ನಿನಗೆ ಹಾಳಿ ಪೆನ್ನು ತಗೊಂಡು ಹೊರಗೆ ಹೋಗಿ ಕೆಲಸ ಮಾಡ್ಕೊಂಡು ಮಾ ನೀನು. ನೀನು ಅಂದಲ್ಲ ಮತ್ತೆ ಸ ಉದ್ಯೋಗ ಅಂತೇಳಿ. ಮತ್ತೆ ನಿಂಗೆ ಹೇಳೋದು ಕೇಳ, ಮನ್ಯಾಗ ಕುಂತಲ್ಲಿನ ನೀ ಏನು ಮಾಡ್ಬೋದು? ಈಗ ನೋಡ, ಹೊಲದ ಕೆಲಸ ಎಲ್ಲ ಒಂದು ಹಂತಕ್ಕೆ ಬಂದು ಅಂದ್ರೆ ನಿಲ್ತಾವ, ಅವಾಗ ಮನ್ಯಾಗ ಕುಂತು ಟೈಮ್ ಹೆಂಗೆ ಕಳೆಯೋದು ಅಂತ ನಿನ್ ಚಿಂತೆ. ಬ್ಯಾಸರ ಕೆತ್ತವ ಕೇಳ, ಅದ್ರ ಜೊತೆ ನೀವೊಂದಿಟ್ಟು ಆದಾಯನು ಮಾಡ್ಕೋಬಹುದು. ಹೆಂಗ ಅಂದ್ರ, ಈಗ ನೋಡ, ಎಷ್ಟೋ ಮಂದಿ ನೌಕರದಾರ ಬಂದಿರ್ತಾರ, ಏನೋ ಅನಾನುಕೂಲ ಇರ್ತೈತಿ, ವಯಸ್ಸಾಗಿರ್ತೈತಿ, ಮನ್ಯಾಗ ಅಡಿಗೆ ಮಾಡ್ಕೊಳಕ್ ಆಗುದಿಲ್ಲ, ಅಂಥವ್ರಿಗೆ ನೀ ಮನ್ಯಾಗ ಕುಂತಲ್ಲೇ ರೊಟ್ಟಿ ಪಲ್ಯ ಮಾಡಿಕೊಟ್ರೆ ಅವ್ರಿಗೂ ಉಪಕಾರ ಆತ, ನಿನಗೂ 4 ಕಾಸು ಬಂದಾವು. ಅಯ್ಯಯ್ಯವ್ವ, ನಾ ರೊಟ್ಟಿ ಪಲ್ಯ ಮಾಡ್ಯಾನ ಏನಾರ ಮಾಡ್ಯಾನ ಅವ್ರ ಮನೆಗೆ ಹೋಗಿ ಮುಟ್ಸುದು ಹೇಳ. ಅಯ್ಯವ್ವ, ನೀನು ನೀನ ಹೋಗ್ಬೇಕಂತಿಲ್ಲ ಕಲವ್ವ, ಯಾರನ್ನಾರೇ ಒಬ್ಬರನ್ನ ಕೆಲ್ಸಕ್ಕೆ ಇಟ್ಕೋ, ನಿನ್ನ ಮಗಗೆ ಇಟ್ಕೋ, ಸೈಕಲ್ ಮೇಲೆ ತೊಗೊಂಡೋಗಿ ಹಿಂಗೆ ಹೋಗಿ ಒಂದಿಟ್ಟು ಕೊಟ್ಟು ಬಾಯಪ್ಪ ಅಂದ್ರೆ ಕೊಟ್ಟು ಬರ್ತಾನೆ. ಇಲ್ಲಿಕ್ರ ಆ ಮನೆ ಮಂದಿನ ಗಟ್ಟುಳವ್ರಿದ್ರ ನಿನ್ನ ಮನೆಗೆ ಬಂದು ತೊಗೊಂಡೋಕಾರ. ಯವ್ವ, ನೀನು ನೌಕರಿದಾರು ಪಾಕರಿದಾರ ಅಂತೀರಲ್ಲ, ಅವ್ರೇನು ಸರಳ ಇರುದಿಲ್ಲವಾ, ನಾ ಮಾಡಿದ್ನ್ಯಾ ರೊಟ್ಟಿ ಹಿಂಗೆ ಪೇಪರ್ನಾಗ ಸುತ್ತಿದ್ನ್ಯಾ ಹೋಗಿ ಕೊಟ್ಟು ಬಾ ಅಂದ್ರೆ ಅದೇನೋ ಅಂತಾರವ, ಅವರು ಸ್ವಚ್ಛ ಆಗಿರಬೇಕು, ಆಮೇಲೆ ನೀಟಾಗಿರ್ಬೇಕು, ಪ್ಯಾಕಿಂಗು ಅಂತಾರ, ಅವೆಲ್ಲ ಆಗುದಿಲ್ಲವ ಯವ್ವ ನಮಗೆ. ಕಲವ, ಅವೆಲ್ಲ ದೊಡ್ಡ ವಿದ್ಯೆ ಅಲ್ಲ, ಕಲಿತ್ರ ಎಲ್ಲ ಈಗ ರೆಡಿಮೇಡ್ ಸಿಗ್ತಾವ ನಿನಗೆ ಪ್ಯಾಟ್ಯಾಗ ಅಂತ. ಅವನ್ ತಂದೇನ ಒಂದೆರಡು ರೊಟ್ಟಿ ಡಬ್ಬಿ ಮಾಡ ಹಾಕಿ ಕೊಡು. ಅಟ್ಟ ಯಾಕೆ, ಈಗ ಮನ್ಯಾಗ ಕುಂತಲೆ ನೋಡ, ಚಟ್ನಿ ಪುಡಿ ಮಾಡ, ಉಪ್ಪಿನಕಾಯಿ ಮಾಡ, ಮಸಾಲೆ ಸಾಮಾನು ಮಾಡ, ಇಂಥವ್ ಮಾಡಿದ್ರ ಇವತ್ತು ಎಷ್ಟು ಮಂದಿಗೆ ಅದ್ರದ್ದು ಅನುಕೂಲ ಆಕೈತಿ. ನಿನಗ ಉದ್ಯೋಗ ಆತ, ನಿನ ಕೈಯ ರೊಕ್ಕ ಬಂದು ಅನುಕೂಲ ಆಗುದಿಲ್ಲ ನಿನಗ. ಆಕೈತಿ ಬಿಡು, ಆದ್ರೆ ಇದನ್ನ ಹೇಳಿದಲ್ಲ, ಹೌದು ಈಗ ನೀನು ಉಪ್ಪಿನಕಾಯಿ ಮಾಡಂದೆ, ಅದನ್ನ ಡಬರ್ಯಾಗ ಹಾಕಿ ಕೊಟ್ಟು ಬರ್ಲಿ ನಾನು. ಅವಕ್ಕೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಬೇಕು ಹೇಳ್ಬೇಕು ನಮಗ. ಹೇಳಿ ಹೇಳ್ತೀನಿ ನೋಡ, ಇಲ್ಲಿ ಒಬ್ಬಾಕಿ ನಮ್ ಗೆಳತಿ, ಆಕಿನ ಹೆಸರು ಜಾನ್ಸಿ ಲಕ್ಷ್ಮಿ. ಹೆಸರು ಕೇಳಿದಿಲ್ಲ ಝಾನ್ಸಿ ಲಕ್ಷ್ಮಿ ಅಂತ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೇಳಿನವ, ಇದು ಹೊಸ ಹೆಸರು ನೋಡೋ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿನ ಅಂದ್ರ ಸಣ್ಣನ್ ತೀರ್ಥ ಆಕಿ ಒಂದು ಕನಸು ಕಂಡಿದ್ಲಂತ, ಸಮಾಜದೊಳಗೆ ಏನ್ರಿ ಸೇವಾ ಮಾಡ್ಬೇಕು, ಯಾರಿಗಾರಟ ಅನುಕೂಲ ಮಾಡಿಕೊಡ್ಬೇಕು. ಮತ್ತೆ ಇನ್ನೊಂದು ಏನು ಗೊತ್ತೇನು ಕಲವ, ನಾವು ಉಪಯೋಗಿಸೋ ಎಣ್ಣೆ ಈ ರಿಫೈನ್ಡ್ ಎಣ್ಣೆ ತರ್ತೀವಿ ನೋಡು, ಅದ್ರಾಗ ಏನು ದಮ್ಮ ಇರುವುದಿಲ್ಲ, ಏನು ಇರುದಿಲ್ಲ ಬಿಡ ಯವ್ವ. ಹೌದಿಲ್ಲ, ಮತ್ತ ಅದರಿಂದ ನಾನಾ ರೋಗ ಬರ್ತಾವ. ನಾ ಗಾಣದ ಎಣ್ಣೆ ತರ್ತೀನಿ ನೋಡ್ದ, ನನ್ಗಿಂತ ಶಾಣೆ ಅದಿ ನೋಡ್. ನೀ ಪಲ್ಯಗಿಲ್ಲ ರುಚಿಯಾಗೇ ತಂತಿಯಲ್ಲ, ಮತ್ತ ಎದಕ್ಕಂತಿಕೊಂಡೆ ನನ್ ಗಾಣದ ಎಣ್ಣೆ ಅದ ಗೊತ್ತಾತು ಬಿಡು. ಈಗ ಈ ನಮ್ ಗೆಳತಿ ಹೇಳಿದ್ನಲ್ಲಿ ನಿನಗ್ ಝಾನ್ಸಿ ಲಕ್ಷ್ಮಿ ಅಂತೇಳಿ, ಆಕಿನೂ ನೋಡು ಮನ್ಯಾಗ ಗಾಣ ಹಾಕಿ ಕಟಗಿದು, ಅದ್ರೊಳಗ ಅದಕ್ಕ ಕೋಲ್ಡ್ ಪ್ರೆಸ್ಡ್ ಅಂತಾರ, ಕೋಲ್ಡ್ ಪ್ರೆಸ್ಡ್ ರಿಫೈನ್ಡ್ ಆಯಿಲ್, ಕೋಲ್ಡ್ ಪ್ರೆಸ್ಡ್ ಅಂತ ಎಣ್ಣಿನ, ಕುಸ್ಬಿ ಎಣ್ಣೆ, ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ ಇವನ್ನೆಲ್ಲ ತೆಗೆದು ಕಿಲೋಗಟ್ಟಲೆ ಮಾರ್ತಾಳ. ಎಷ್ಟರ ಬಿಸ್ನೆಸ್ ಮಾಡ್ತಾಳ ನೋಡ. ಅದಕ್ಕೆ ಕುಂತೀನಿ ನೋಡು ಮನ್ಯಾಗ. ಆಕಿನ ಜೊತೆ ಒಂದಿಟ್ಟು ಮಾತಾಡ, ಗೊತ್ತಾಕೈತಿ ನೀನು, ಕೇಳೊಂದಿಟ್ಟು. ನಡಿ ಕೇಳು ನಡಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗ್ರೆ, ಉದರ ನಿಮಿತ್ತಂ ಬಹುಕೃತವೇಶಂ ಅನ್ನೋ ಮಾತನ್ನ ನಾವು ಕೇಳಿವಿ. ಹೊಟ್ಟೆಯ ನಿರ್ವಹಣೆಗಾಗಿ ನಾವು ಇವತ್ತು ಹಲವಾರು ಉದ್ಯೋಗಗಳನ್ನು ಅವಲಂಬಿಸೋದು ಅನಿವಾರ್ಯ ಆಗ್ಯದ. ಹಂಗನ್ಕೊಂಡು ಎಲ್ಲ ಮಹಿಳೆಯರು ಉದ್ಯೋಗಕ್ಕೆ ಹೋಗ್ತಾರೇನು, ಅದು ಕೂಡ ಇಲ್ಲ. ಯಾರಿಗೆ ಅವಶ್ಯಕತೆ ಅದ, ಮತ್ತು ಮನೆಯೊಳಗೆ ಖಾಲಿ ಕೊಡೋದು ಬೇಡ, ನಾವು ಓದಿದ್ದು ಸದುಪಯೋಗ ಆಗಬೇಕು, ನನ್ನ ಒಂದು ಉದ್ಯೋಗದಿಂದ ಸಮಾಜದಲ್ಲಿ ಇತರರಿಗೂ ಏನಾದರೂ ಒಂದು ಸಹಾಯ ಸಹಕಾರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹಲವಾರು ಗೆಳತಿಯರು ಇರ್ತಾರೆ. ಅಂಥವರು ಖಾಲಿಯಾಗಿ ಮನೆಯೊಳಗೆ ಕೂಡಲಿಕ್ಕೆ ಇಷ್ಟಪಡೋದಿಲ್ಲ, ಏನಾದರೂ ಒಂದು ಸ್ವ ಉದ್ಯೋಗವನ್ನು ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸದಾಕಾಲ ಪ್ರಯತ್ನಶೀಲರಾಗಿರ್ತಾರೆ. ಅಂಥ ಒಬ್ಬ ಗೆಳತಿ ಝಾನ್ಸಿ ಲಕ್ಷ್ಮಿ ಹೂಗಾರ್ ಅವರು. ಝಾನ್ಸಿ ಲಕ್ಷ್ಮಿ ಹೂಗಾರ್ ಅವರು ಉಪ್ಪಿನ ಬೆಟಗೇರಿಯವರು. ಇವರು ಸ್ವ ಉದ್ಯೋಗದ ಜೊತೆ ಜೊತೆಗೆ ಮಹಿಳಾ ಸ್ವ ಸಹಾಯ ಸಂಘದ ಸಕ್ರಿಯ ಸದಸ್ಯ ಕೂಡ ಹೌದು. ನಮಸ್ಕಾರ ಝಾನ್ಸಿ ಲಕ್ಷ್ಮಿ ಹೂಗಾರ್ ಅವರು. ನಮಸ್ತೆ ಮೇಡಮ್. ಹೆಸರೇ ನಿಮ್ದು ಝಾನ್ಸಿ ಲಕ್ಷ್ಮಿ ಅಂದ್ರ ಒಬ್ಬ ವೀರ ವನಿತೆಯ ಹೆಸರೇ ನಿಮಗದ, ಹಂಗಾಗಿ ನಾನೊಬ್ಬ ಸಾಮಾನ್ಯ ವನಿತೆ ಅಲ್ಲ ಅನ್ನೋದು ಹುಟ್ಟಿನಿಂದನೇ ನಿಮ್ಮ ತಂದೆ ತಾಯಿ ಕಂಡ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ಇರ್ಬೋದ್ರಿ ಮೇಡಮ್, ಅದು ನನ್ನ ತಂದೆ ನನಗ ಅದೇ ಹೆಸರು ಇಡಬೇಕು ಅಂತ ಹೇಳಿ ಆಯ್ಕೆ ಮಾಡಿ ಅದನ್ನ ಹೆಸರಿಟ್ಟಾರ್ರಿ ಮೇಡಮ್. ಬಹಳ ಅಭಿಮಾನ ನಿಮಗೆ. ಬಹಳ ಅಭಿಮಾನ ಐತ್ರಿ ಮೇಡಮ್. ಈಗ ಝಾನ್ಸಿ ಲಕ್ಷ್ಮಿ ಅವರ, ತಾವು ಸ್ವ ಉದ್ಯೋಗಿ ಆಗಿರಿ. ಹಾ ಮೇಡಮ್. ನಿಮ್ಮ ಉದ್ಯೋಗದ ಮೂಲಕ ಹಲವಾರು ಈ ಶುದ್ಧವಾದಂತ ಎಣ್ಣೆಯನ್ನ ತಯಾರ ಮಾಡ್ತೀರಿ, ಕೋಲ್ಡ್ ಪ್ರೆಸ್ಡ್ ಆಯಿಲ್. ಅದರ ಜೊತೆಗೆ ವಿವಿಧ ರೀತಿಯ ರುಚಿಕರವಾದ ಖಾದ್ಯಗಳನ್ನ ತಯಾರ ಮಾಡ್ತೀರಿ, ಯಾವ್ಯಾವ ಜನರಿಗೆ ಏನೇನು ಬೇಡಿಕೆ ಅದ ಅದರ ಅನುಸಾರವಾಗಿ ಇದೆಲ್ಲ ಮಾಡ್ಬೇಕಂತ ಯಾಕ ಅನಿಸ್ತು ಮೇಡಮ್? ನನ್ಗ ಮುಂಚೆ ನಾನು ಒಂದು ಕ್ಲಾಸ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ ರೀ. ಅವಾಗೆಲ್ಲ ನನ್ಗ ನಾನು ಯಾಕೆ ಬೇರೆದವ್ರ ಕಡೆ ಕೆಲಸ ಮಾಡಬೇಕು, ನಾನೊಬ್ಬರ ಕಡೆ ಕೆಲಸ ಮಾಡೋದ್ರಿಂದ ನನಗೇನು ಲಾಭ ಐತಿ, ನಾನು ಒಬ್ಬರಿಗೆ ಕೆಲಸ ಕೊಡಬೇಕು, ನಾನು ದುಡಿಬೇಕು, ನನ್ನ ಜೊತೆಗಿನ ಇನ್ನಿತರ ಮಹಿಳೆಯರನ್ನು ಕೂಡ ಮುಂದೆ ತರಬೇಕು ಅನ್ನುವಂಥ ಒಂದು ಆಸಕ್ತಿ ಬಂತು ನನಗೆ ಆ ಸಮಯದೊಳಗೆ. ಹಿಂಗಾಗಿ ನಾನು ಹೇಳಿದೆ ನಮ್ಮ ಮನೆಯೊಳಗೆ ಎಲ್ಲರಿಗೂ, ಬೇಡ ನನಗೆ ಒಬ್ಬರ ಕೈಯೊಳಗೆ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಸ್ವಂತ ಮಾಡಬೇಕು, ಅದು ನೀವು ಯಾರು ನನಗೆ ದುಡ್ಡು ಕೊಡೋದು ಬೇಡ, ನಾನು ಸ್ವಂತವಾಗಿ ನಾನು ಲೋನನ್ನು ತಗೋತೀನಿ, ಸರ್ಕಾರದಿಂದ ನನ್ನ ಸಹಾಯಧನವನ್ನು ತಗೊಂಡು ನಾನು ಅದನ್ನು ಕೆಲಸವನ್ನು ಪ್ರಾರಂಭ ಮಾಡ್ತೇನೆ ಅಂಥೇಳಿ PMFME ಒಳಗೆ ನಾನು ಲೋನನ್ನು ತಗೊಂಡೆ. 10 ಲಕ್ಷ ರೂಪಾಯಿ ತಗೊಂಡು ಅದರ ಮೂಲಕ ನಾನು ಒಳ್ಳೆ ಎಣ್ಣೆಯನ್ನು ಅಂದರೆ ಆಹಾರದೊಳಗೆ ನನಗೆ ಬಹಳಷ್ಟು ಆಸಕ್ತಿ ಇರುವುದರಿಂದ ಆಹಾರ ತಯಾರಿ ಮಾಡಬೇಕು ಮತ್ತು ಒಳ್ಳೆ ಎಣ್ಣೆಯನ್ನು ಜನರಿಗೆ ತಲುಪಿಸ್ಬೇಕು ಅನ್ನುವಂಥ ಒಂದು ಆಸಕ್ತಿ ನನಗೆ. ಈಗಿನ ಕಾಲದ ಎಣ್ಣೆಗಳನ್ನು ನೋಡಿದ್ರೆ ಜನ ಲಘುನ ಹಾರ್ಟ್ ಅಟ್ಯಾಕ್ ಆಗಿರೋದಿರಬಹುದು, ಮಕ್ಕಳು ಬೇಗ ದೊಡ್ಡವರಾಗಿರೋದು ಆಗಿರಬಹುದು, ಆಮೇಲೆ ಗರ್ಭಧಾರಣೆನೇ ಆಗ್ತಾ ಇಲ್ಲ ಜನರಿಗೆ, ಇದನ್ನೆಲ್ಲ ಸಮಸ್ಯೆಗಳನ್ನು ನಾನು ಒಂದು ತಲೆಯೊಳಗೆ ಇಟ್ಕೊಂಡೆ. ಇದೆಲ್ಲ ಆಲ್ಮೋಸ್ಟ್ ಆಲ್ ಏನಂದ್ರೆ ಹೆಣ್ಮಕ್ಳಿಗೆ ಆಗುವಂಥ ಸಮಸ್ಯೆ, ನಾನು ಒಂದು ಹೆಣ್ಣು, ಹಿಂಗಾಗಿ ನಾನು ಅದನ್ನು ಸರಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯೊಳಗೆ ನಾನು ಕೋಲ್ಡ್ ಪ್ರೆಸ್ ಆಯಿಲನ್ನು ತಯಾರಿ ಮಾಡಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ತಲೆಯೊಳಗೆ ಇಟ್ಕೊಂಡು ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮೇಡಮ್. ನಮ್ಮಲ್ಲಿ ರಾಸಾಯನಿಕ ಮುಕ್ತ ಮತ್ತು ಕಲಬೆರಕೆ ರಹಿತವಾಗಿರುವಂತಹ ಎಣ್ಣೆಯನ್ನು ನಾನು ತಯಾರಿ ಮಾಡಿ ಜನರಿಗೆ ತಲುಪಿಸ್ಬೇಕು ಅಂತ ಅಂದ್ಕೊಂಡೆ ಮೇಡಮ್. ಅದ್ರ ಜೊತೆಗೆ ನನಗೇನಿಸ್ತು, ನಾನು ಒಬ್ಬಾಕಿನ ಮಾಡೋದು ಬೇಡ, ನಾನು ಮಾಡತ್ತೇನೆ, ನನ್ನ ಜೊತೆಗೆ ಇನ್ನೂ 4 ಜನ ಮಾಡಲಿ ಅಂತೇಳಿ ಕಾಳ ಸ್ವಚ್ಛ ಮಾಡೋದಾಗಿರ್ಬೋದು, ಆಮೇಲೆ ಮತ್ತೆ ಬೇರೆ ಬೇರೆ ಹಿಂಡಿ ತುಂಬೋದಾಗಿರ್ಬೋದು, ಈ ಥರದ್ದೆಲ್ಲ ಕೆಲಸಗಳಿಗೂ ಯಾರು ಹೆಣ್ಮಕ್ಳು ಖಾಲಿ ಇರ್ತಾರೆ ಅವರನ್ನು ನನ್ನ ಕೆಲಸದ ಜೊತೆಗೆ ತೊಡಗಿಸ್ಕೊಂಡೆ ಮೇಡಮ್. ನಾನು ಅದ್ರ ಜೊತೆಗೇ ಆಹಾರ ತಯಾರಿಕೆಯನ್ನು ಮಾಡಬೇಕು ಅಂಥೇಳಿ ಹಬ್ಬಗಳು ಯಾವ ಹಬ್ಬಗಳು ನಮ್ಮ ಇದರೊಳಗೆ ಬರ್ತಾವಲ್ಲ ಆ ಹಬ್ಬಕ್ಕೆ ಸರಿಯಾಗಿ ಹೊಂದುವಂತಹ ಖಾದ್ಯಗಳನ್ನು ತಯಾರಿ ಮಾಡೋದಕ್ಕನ್ನು ಪ್ರಾರಂಭ ಮಾಡಿದ್ವಿ. ಅದರ ಜೊತೆಗೆ ನನ್ನ ಹಾಗೆ ಮಾಡುವಂಥ ಹೆಣ್ಮಕ್ಕಳು ಹೊರಗಡೆ ಹೋಗಿ ಮಾರಾಟ ಮಾಡೋದಕ್ಕೆ ಸ್ವಲ್ಪ ಹಿಂಜರಿತಾರೆ. ಹೌದು, ಅಂಥ ಹೆಣ್ಮಕ್ಳಿಗೂ ಸ್ವಲ್ಪ ಪ್ರೋತ್ಸಾಹ ಆಗಬೇಕು, ಅಥವಾ ಅವರು ಮನೆಯಲ್ಲಿ ಇದ್ಕೊಂಡು ನಾ ದುಡಿಬೇಕು ಆದ್ರೆ ಹೊರಗಡೆ ಹೋಗಬಾರ್ದು ಅನ್ನೋಂಥ ಒಂದು ತಲೆಯೊಳಗೆ ಅವರು ಅವ್ರೇನು ತಯಾರಿ ಮಾಡ್ತಾರೋ ಆ ಸಾಮಾನುಗಳನ್ನು ನಾನು ಖರೀದಿ ಮಾಡ್ತೇನೆ. ಖರೀದಿ ಮಾಡಿ ನಾನು ಮಾರಾಟವನ್ನು ಎಕ್ಸಿಬಿಷನ್ಗಳಾಗಿರ್ಬಹುದು, ಮೇಳಗಳಿರ್ಬೋದು, ಮಾಸಿಕ ಸಂತೆಗಳಿರ್ಬೋದು, ಸಂಜೀವಿನಿಯವರು ಮಾಸಿಕ ಸಂತೆಗಳನ್ನ ಕೊಡ್ತಾರೆ, ಆ ಥರದ್ದೆಲ್ಲ ಕಡೆ ಹೋಗಿ ನನ್ನ ಆ ವಸ್ತುಗಳನ್ನ ಮಾರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ ಮೇಡಮ್. ಈಗ ಜಾನ್ಸಿ ಲಕ್ಷ್ಮಿ ಅವರೇ, ಮೂಲತಃ ನಿಮ್ಮ ಓದು ವಿದ್ಯಾಭ್ಯಾಸ ಏನೇನು ಮಾಡಿರಿ? ಮೇಡಮ್, ನಂದು ಪಿ ಯು ಸಿ ಅಷ್ಟೇ ಆಗಿರೋದು. ಪಿ ಯು ಸಿ ಆದಮೇಲೆ ನಂದು ಮದುವೆ ಆಯಿತು. ಮದುವೆ ಆದಮೇಲೆ ಎರಡು ಮಕ್ಕಳು ಕೂಡ ಆದರು. ಮಗ ಸಂಸ್ಕೃತ ಅಂತ ಹೇಳಿ ಈಗ ಎರಡನೇ ಕ್ಲಾಸ್ ಅದಾನು, ಮತ್ತು ಮಗಳು ನಕ್ಷತ್ರ ಅಂತ ಹೇಳಿ ಆಕೆ ಒಂದನೇ ತರಗತಿ ಅದಾಗ. ನಕ್ಷತ್ರ ಹುಟ್ಟಿದ ಮೇಲೆ ಒಂದು ದೀಡ್ ವರ್ಷಕ್ಕೆ ಒಂದೂವರೆ ವರ್ಷಕ್ಕೆ ನನಗೆ ಮತ್ತೆ ಕಲಿಬೇಕು ಅನ್ನುವಂಥ ಆಸಕ್ತಿ ಬರಕತ್ತು. ಅವಾಗ ನಮ್ಮ ಮನೆಯೊಳಗೆ ಹೇಳಿದೆ, ಇಲ್ಲ ನನಗೆ ಕಲಿಬೇಕು ಅನ್ನುವಂಥ ಆಸಕ್ತಿ ಐತಿ, ನೀವು ಕಲಿಸ್ತೀರಿ ಅನ್ನೋಂತ. ಆಯ್ತು, ಕಲಿತೇನೆ ಅಂತಂದ್ರೆ ಹೆಣ್ಣು ಕಲಿತ್ರೆ ಏನು ತಪ್ಪಿಲ್ಲ ಅನ್ನುವಂಥ ಭಾವನೆ ನಮ್ಮ ಮನೆಯೊಳಗೂ ಐತಿ, ಹಿಂಗಾಗಿ ಕಲಿಯಮ್ಮ ಅಂತ ಹೇಳಿದರು. ಅವಾಗ ನಾನು ರಾಯಾಪುರ ಮಹಾಂತ ಕಾಲೇಜೊಳಗೆ ನನ್ನ ಬಿ ಎ ಪದವಿಯನ್ನು ಪಡ್ಕೊಂಡೆ ಮೇಡಮ್. ನಾನು 3 ವರ್ಷಗಳ ಕಾಲ ಅಲ್ಲಿ ಕಲಿತು ನನಗೆ ಒಬ್ಬರು ಪದವೀಧರೆ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈಗ ಬಿ ಎ ಪದವೀಧರೆ ಅಂತಾವು ಅಂತ ಹೇಳಿದ್ರಿ, ಜೊತೆಗೆ ಈಗ ಇಷ್ಟೆಲ್ಲ ವಿವಿಧ ರೀತಿಯ ಖಾದ್ಯಗಳನ್ನು ತಯಾರು ಮಾಡ್ತೀನಿ ಅಂತ ಹೇಳಿದ್ರಿ, ಇದೆಲ್ಲಾನು ಆರ್ಡರ್ ಬಂದ ಮೇಲೆ ಮಾಡ್ತೀರಾ ಅಥವಾ ಯಾವಾಗಲೂ ನಿರಂತರವಾಗಿ ಇರ್ತದ? ನಿರಂತರವಾಗಿ ಇರುವುದಿಲ್ಲ ಮೇಡಮ್, ಯಾಕಂದ್ರೆ ಆಹಾರ ಪದಾರ್ಥ ಆಗಿರುವುದರಿಂದ ಬೇಗ ಹಾಳಾಗುವಂಥ ಒಂದು ಇದಿರುತ್ತೆ ಮೇಡಮ್. ಹಿಂಗಾಗಿ ನಾವು ಅದನ್ನು ಮಾಡಿರುವುದಿಲ್ಲ. ಯಾವಾಗ ಆರ್ಡರ್ ಕೊಡ್ತಾರಲ್ಲ ಅವಾಗ ಮತ್ತು 2-3 ದಿನ ಮುಂಚೆನೇ ನಮ್ಗೆ ಆರ್ಡರ್ ಕೊಡಬೇಕು ಅಂತ ಅವ್ರು ಹೇಳಿರ್ತೀವಿ ಮೇಡಮ್. ಹಂಗೆ ಹೇಳಿದ್ಮೇಲೆ ಅವ್ರು ಕೊಟ್ಟಮೇಲೆ ನಾವು ತಯಾರಿ ಮಾಡಿ ಕೊಡ್ತೇವೆ ಮೇಡಮ್. ಈಗ ಎಣ್ಣೆ ತಯಾರು ಮಾಡ್ತೀನಿ ಅಂತ ಹೇಳಿದ್ರಿ, ಇತ್ತೀಚಿನ ದಿನದೊಳಗಂತೂ ಜನಸಾಮಾನ್ಯರಲ್ಲಿ ಈ ಒಂದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ತಗೊಳ್ಬೇಕು ಅನ್ನೋದು ಬಹಳಷ್ಟು ಮೂಡಿ ಬಂದದ. ಅಂದ್ರೆ ಅದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಆಯ್ತು, ಜೊತೆಗೆ ಇವತ್ತು ನಾವು ಯೂಸ್ ಮಾಡೋ ರಿಫೈನ್ಡ್ ಆಯಿಲ್ನಾಗ ಯಾವುದೇ ರೀತಿಯ ದಮ್ ಇಲ್ಲ. ಹೌದು ಮೇಡಮ್, ನೀವು ಅದನ್ನ ನಾವು ಅಡಿಗೆ ಮಾಡಬೇಕಾದಾಗ ಈ ಶೇಂಗಾ ಎಣ್ಣೆ ಹಾಕಿ ಅಡಿಗೆ ಮಾಡಿದಾಗ ನೀವು ಸೋಪ್ ಇಲ್ಲದ ಕೈ ತೊಳಿಲಿಕ್ಕೆ ಆಗುದಿಲ್ಲ. ಆದ್ರೆ ಇವತ್ತಿನ ರಿಫೈನ್ಡ್ ಆಯಿಲ್ ಬರೀ ನೀರಿನಲ್ಲೂ ಹೋಗ್ಬಿಡ್ತದೆ, ಎಣ್ಣೆ ಅಂಶನೇ ಇರುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನ ದೇಹಕ್ಕೂ ಇಂತಿಷ್ಟು ಎಣ್ಣೆಯ ಅಂಶದ ಅಗತ್ಯತೆ ಇರ್ತದೆ. ಹಂಗಾಗಿ ಈಗ ಕಾಳಿನಿಂದ ಎಣ್ಣೆ ತೆಗಿತೀನಿ ಅಂತ ಹೇಳಿದ್ರಲ್ಲ, ಈ ಕಾಳುಗಳನ್ನ ಒಟ್ಟಿಗೆ ಖರೀದಿ ಮಾಡಿರ್ತೀರಾ? ಹೌದು ಮೇಡಮ್, ಖರೀದಿ ಮಾಡ್ತೇನೆ ಮೇಡಮ್. ನಾನು ಹೆಂಗಂತಂದ್ರೆ ನನಗ ಸ್ವಾವಲಂಬನೆ ಅನ್ನುವಂಥ ಒಂದು ಸರ್ಕಾರದ ಯೋಜನೆ ಇದೆ ಮೇಡಮ್. ಆ ಸ್ವಾವಲಂಬನೆ ಸರ್ಕಾರದ ಯೋಜನೆಯೊಳಗೆ ಒಟ್ಟು 40,000 ನಮ್ಮ ಕರ್ನಾಟಕದಿಂದ ಅರ್ಜಿ ಹೋಗಿತ್ತು ಮೇಡಮ್. ಆ 40,000 ಅರ್ಜಿ ಒಳಗೆ 150 ಜನರನ್ನ ಆಯ್ಕೆ ಮಾಡಿದರು. ಆ 150 ಜನರೊಳಗೆ ನಾನು ಒಬ್ಬಕಿ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಅನಿಸ್ತೈತಿ. ಅದು IIM ಬೆಂಗಳೂರು ಮತ್ತು ನಮ್ಮ NRLM ಅದು ಯೋಜನೆ ಬಂದಿದೆ ಮೇಡಮ್. ಆ 40,000 ಅರ್ಜಿ ಒಳಗೆ ನಂದೇನು ಆಯ್ಕೆ ಆಯ್ತಲ್ಲ, ಅವರು ನನಗೆ 5 ಲಕ್ಷ ರೂಪಾಯಿ ಅಂದರೆ ಬಡ್ಡಿ ರಹಿತವಾಗಿ ಸಾಲವನ್ನು ಕೊಟ್ಟರು ಮೇಡಮ್. ಆ ಒಂದು ಏನು ಸಹಾಯ ಆಯ್ತಲ್ಲ ನನಗೆ, ಆ ಸಹಾಯದಿಂದ ನಾನು ಬಹಳಷ್ಟು ಕಾಳುಗಳನ್ನು ರೈತರಿಂದ ನೇರವಾಗಿ ಯಾವುದೇ ಮೀಡಿಯೇಟರ್ ಇಲ್ಲಾರ್ದಂಗೆ ನಾನು ನೇರವಾಗಿ ರೈತರ ಕಡೆ ಮಾತಾಡಿ ನಾನು ಒಬ್ಬಕಿ ನಿಮ್ಮ ಮಗಳು ಇಂಥ ಕೆಲಸ ಮಾಡಾಕತ್ತೇನೆ, ಹಿಂಗಾಗಿ ನನಗೆ ನೀವು ಇದನ್ನು ಕೊಡ್ರಿ ಅಂಥೇಳಿ ಆ ಒಂದು ಧನ ಸಹಾಯದಿಂದ ನಾನು ಬಹಳಷ್ಟು ಕಾಳುಗಳನ್ನ ಖರೀದಿ ಮಾಡಿ ನಾನು ಅದನ್ನು ತಯಾರಿ ಮಾಡತ್ತೇನೆ ಮೇಡಮ್. ನೀವು ಹೇಳಿದ್ರಿ ಜಿಡ್ಡು ಇರ್ತೈತಿ, ಬೇರೆ ಎಣ್ಣೆ ಒಳಗೆ ಎಲ್ಲ ಯಾವುದು ಎಣ್ಣೆ ಉಪಯೋಗ ಇಲ್ಲ ಅಂತೇಳಿ ದೊಡ್ಡವ್ರು ಹೇಳ್ತಿದ್ರು. ಏನಂತ ಹೇಳಿ ಒಂದು ಗಾದೆ ಮಾತನ್ನ ನೈತ್ರಿ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳಿ ಗಾಸ. ಹಾ, ಗಾದೆ ಮಾತು ನಂಗೇನೇ, ಊಟ ಬಲ್ಲವರು ಎಲ್ಲರೂ ಈ ಎಣ್ಣೆಯನ್ನ ಬಳಸ್ತಾರೆ ರೀ ಮೇಡಮ್. ಬಳಸೋದ್ರಿಂದ ಎಲ್ಲರೂ ಆರೋಗ್ಯವನ್ನು ಈಗ ಸುಧಾರಣೆ ಮಾಡ್ಕೊಳತ್ತಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈಗ ಈ ಎಣ್ಣೆಯನ್ನು ತಾವು ಕೋಲ್ಡ್ ಪ್ರೆಸ್ಡ್ ಅಂದ್ರಿ, ಅದಕ್ಕಾಗಿ ಏನು ಮಷಿನ್ಗಳನ್ನು ಇಟ್ಕೊಂಡಿದ್ದೀರಾ? ಅದರಿಂದ ಬರೋ ಹಿಂಡಿಯನ್ನು ಅದನ್ನೇನು ಮಾಡ್ತೀರಿ? ಮೇಡಮ್, ಮಷಿನ್ಗಳನ್ನ ಇಟ್ಕೊಂಡೇನ್ರಿ. ಮಷಿನ್ ಒಳಗಂದ್ರೆ ನಾನು ಕಟ್ಟಿಗೆಯಿಂದ ತಯಾರಾಗಿ ಮಾಡಿರುವಂಥ ಮಷಿನನ್ನು ತೊಗೊಂಡೇನ್ರಿ ಮೇಡಮ್. ಅದು ಒಳ್ಳು ಕೂಡ ಕಟ್ಟಿಗೆಯಿಂದನೇ ಇರ್ತೈತಿ, ಮತ್ತು ಅದು ರುಬ್ಬುವಂಥ ಮೇಲಿನ ಒಂದು ಏನು ಸಾಚ ಇರುತ್ತದೆ ಅದು ಕಟ್ಟಿಗೆಯಿಂದನೇ ಇರ್ತೈತಿ ರೀ ಮೇಡಮ್. ಅದು ಎಣ್ಣೆ ಬರಾಕತ್ತದಂದ್ರೆ ಮೊನ್ನೆ ಸಹಿತ ನಾನು ಈ ತಂಪಿನ ದಿನದೊಳಗೆ ಎಣ್ಣೆ ತೆಗಿಯಾಕತ್ರ ಕೊಬ್ಬರಿ ಎಣ್ಣೆ DC ಮೇಡಮ್ ಅವರ ಈಗಿನ DC ಮೇಡಮ್ ದ್ವಾರ ಅವರ ತಂದೆ ತಾಯಿ ನಮ್ಮ ಗಾನಕ್ಕೆ ಕೊಬ್ಬರಿಯನ್ನು ತೊಗೊಂಬಂದಿದ್ರು ಮೇಡಮ್ ಹಾಕಿಸ್ಕೊಳಕಂತೇಳಿ. ಆ ಟೈಮ್ನಾಗ ಕೊಬ್ಬರಿ ತೆಗಿಬಂದ ಎಣ್ಣೆ ಸಹಿತ ಬರ್ತಾ ಬರ್ತಾನೆ ಹೆರಿತೈತಿ ರೀ, ಅಂದ್ರೆ ಅಷ್ಟು ತಂಪು. ಈಗ ತಂಪು ಅಂದ್ರೆ ಚಳಿಗಾಲ ಅಂದ್ರೆ ಎಣ್ಣೆ ಹೆರಿಯೋ ಅಷ್ಟರ ಮಟ್ಟಿಗೆ ನಂಗೆ ಕೋಲ್ಡ್ ಆಗಿರುವಂತಹ ಎಣ್ಣೆಯನ್ನು ನಾನು ತಯಾರಿ ಮಾಡ್ತೇನೆ ಮೇಡಮ್. ಅದರ ಹಿಂಡಿ ಏನ್? ಹಿಂಡಿನ ಮೇಡಮ್ ನಾನು ದನಗಳಿಗೆ ಹಸುಗಳಿಗೆ ಎಲ್ಲ ಅಲ್ಲಿ ನಮ್ಮ ಆಸುಪಾಸು ಇರುವಂತ ರೈತರು ಅದನ್ನೆಲ್ಲ ಖರೀದಿ ಮಾಡ್ತಾರೆ ಮೇಡಮ್, ತಗೊಂಡು ಹೋಗ್ತಾರ್ರಿ. ಹಂಗಾಗಿ ಅದ್ರದ್ದು ಏನು ನಿಮಗೆ ವೇಸ್ಟ್ ಅಂತ? ಇಲ್ಲ ಮೇಡಮ್, ಏನು ವೇಸ್ಟ್ ಆಗೋದಿಲ್ಲ ಮೇಡಮ್. ಪ್ರತಿ ಹಿಂಡಿನೂ ದನಕರುಗಳಿಗೆ ಕೊಡ್ತೀವಿ ಮೇಡಮ್, ಹಸುಗಳಿಗೆ ಕೊಡ್ತೀವಿ ಮೇಡಮ್, ತಗೊಂಡು ಹೋಗ್ತಾರ್ರಿ. ಸಾಧಾರಣವಾಗಿ ಯಾವ್ಯಾವೆಲ್ಲ ಎಣ್ಣೆ ತೆಗಿತೀರಿ ಮೇಡಮ್? ನಾವು ಕುಸುಬಿ ಎಣ್ಣೆ, ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಕೆಲವೊಂದು ಸಹಿರ್ತಿ ಸಾಸಿವೆ ಎಣ್ಣೆನೂ ಮಸಾಜ್ ಈ ಥರದ ಯೋಗಾಸನ ಮಾಡೋರೆಲ್ಲ ಬೇಕಂತ ಹೇಳಿದರೆ ಸಾಸಿವೆ ಎಣ್ಣೆನೂ ತೆಗೆದುಕೊಡ್ತೇವೆ ಮೇಡಮ್. ಬಾದಾಮಿ ಎಣ್ಣೆನೂ ತೆಗಿಬೇಕು, ಆದರೆ ಬಾದಾಮಿ ಎಣ್ಣೆ ಬಹಳಷ್ಟು ಬಾದಾಮ ತುಟ್ಟಿ ಇರೋದ್ರಿಂದ ನಾವು ಈಗ ಸದ್ಯ ಅದನ್ನೇನು ತೆಗೆದಿಲ್ಲ ಮೇಡಮ್. ಎಲ್ಲಕ್ಕೂ ಒಂದೇ ಮಷೀನ್ ಉಪಯೋಗಿಸ್ತೀರಾ? ಹೌದು ಮೇಡಮ್, ಎಲ್ಲಕ್ಕೂ ಒಂದೇ ಮಷೀನ್ ಉಪಯೋಗಿಸ್ತೀವಿ, ಮತ್ತು ಅದನ್ನು ಕ್ಲೀನ್ ಮಾಡ್ತೀವಿ, ಸ್ವಚ್ಛ ಮಾಡ್ತೀವಿ ಮೇಡಮ್. ಅದನ್ನು ಒಂದು ಎಣ್ಣೆಯನ್ನು ಹಾಕಿದ ಮೇಲೆ ಅದನ್ನು ನೀರು ಹಾಕಿ ಚೆನ್ನಾಗಿ ತೊಳೆದು ಒಂದು ದಿವಸ ಒಣಗೋದಕ್ಕೆ ಬಿಟ್ಟು ಆಮೇಲೆ ಮರನೇ ದಿವಸ ಮರನೇ ಬೇರೆ ಎಣ್ಣೆಯನ್ನು ಹಾಕ್ತೀವಿ ಮೇಡಮ್. ಎಷ್ಟೆಷ್ಟು ಪ್ರಮಾಣದಲ್ಲಿ ಮಾರಾಟ ಮಾಡ್ತೀರಿ? ಮಾರಾಟ ನಾವು 1 ಲೀಟ್ರು, 1/2 ಲೀಟ್ರು, 5 ಲೀಟ್ರು ಈ ಥರದ ಮಾರಾಟ ಮಾಡ್ತೇವೆ ಮೇಡಮ್. ಅಂದರೆ ನಿಮ್ಮ ಮನೆಗೆ ಬಂದು ತಗೊಂಡು ಹೋಗ್ಬೇಕಾ ಅಥವಾ ಹೊರಗಡೆ ಮಾರಾಟ ವ್ಯವಸ್ಥೆ ಮಾಡಿದ್ದೀರಿ? ಮೇಡಮ್ ಗಾನ ಅಂತೇಳಿ ಒಂದು ಹಾಕೊಂಡಿದ್ದೀವಿ ಮೇಡಮ್, ಮನೆ ಅಂತ ಎಲ್ಲ, ಮನೆ ಮತ್ತು ಗಾನಕ್ಕೆ 1 ಕಿಲೋಮೀಟರ್ ದೂರ ಆಗ್ತೈತೆ ಮೇಡಮ್, ಡೈಲಿ ಅಡ್ಡಾಡ್ತೇನೆ. ಅದೇನು ನಾ ತಯಾರಿ ಮಾಡ್ತೇನೆ, ಅಲ್ಲೇ ನಂದು ಸ್ಟೇಟ್ ಹೈವೇ ಮುಂದೆ ನಮ್ದು ಊರು ಇರೋದ್ರಿಂದ ಅಲ್ಲಿ ಅಡ್ಡಾಡುವಂಥ ಜನನೂ ಜಾಸ್ತಿ ಜನ ತಗೋತಾರು. ಅಲ್ಲದೆ ಮತ್ತು ನಾವು ಯಾರು ನಮ್ಗೆ ಹೇಳ್ತಾರಲ್ಲ ಅಲ್ಲಿ ಹೊರಗಡೆ ಧಾರವಾಡ ಸಿಟಿಗೆಲ್ಲ ಕೊಡ್ತೇವೆ, ಎಲ್ಲ ಬೇರೆ ಬೇರೆ ಕಡೆ ಎಲ್ಲ. ಈಗ ರತಿ ಮೇಡಮ್ ಅಂತ ಹೇಳದಾರೆ ರೀ ಮೇಡಮ್, ವೇದ ಸಂಸ್ಥೆದವರು, ಅವರು ನಮ್ಗೆ ಯು ಕೆಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಾರೆ ಮೇಡಮ್ ಅಲ್ಲಿ. ಹಿಂಗಾಗಿ ನಾವು ಎಲ್ಲ ನಮ್ಮ ಎಣ್ಣೆನ ಯು ಕೆಗೂ ಈಗ ಕಳ್ಸಾತೀವಿ ಅಂತ ಹೇಳ್ಕೊಳಕ್ ನಮ್ಗೆ ಹೆಮ್ಮೆ ಅನಿಸ್ತೈತ್ರಿ ಮೇಡಮ್. ವಿದೇಶಕ್ಕೂ ಹೋಗ್ತಾ ಇದೆ ನೀವು ತಯಾರು ಮಾಡುವ ಎಣ್ಣೆ? ಹೌದು ಮೇಡಮ್. ಅದ್ರ ಪ್ಯಾಕಿಂಗ್ ಎಲ್ಲ ಬಹಳ ಶಿಸ್ತುಬದ್ಧವಾಗಿ ಆಗಿರ್ಬೇಕು. ಹಾ ಮೇಡಮ್, ಮಾಡ್ತೇವ್ರಿ ಮೇಡಮ್, ಎಲ್ಲ ಹೇಳ್ಕೊಟ್ಟಿದಾರ್ರಿ ನಿಮ್ಮ, ಆ ಥರ ಮಾಡ್ತೇವ್ರಿ ಮೇಡಮ್, ಕಳಿಸ್ತೇವ್ರಿ. ಅಂದ್ರೆ ಜಾನ್ಸಿ ಅವ್ರ, ಕಷ್ಟಪಟ್ಟರೆ ಸುಖ ಅದ ಅನ್ಲಿಕ್ಕೆ ನೀವೇ ಉದಾಹರಣೆ. ಹಾ ಮೇಡಮ್. ಹೌದಿಲ್ಲ? ಹೌದು. ಈಗ ಇಷ್ಟ ಮಾಡಿಕೊಂಡು ನಮ್ಮ ಊರಾಗ ಮಾರಾಟ ಮಾಡ್ತೀನಿ ಅಂತ ಒಂದು ನೀರಿಗೆ ಒಡ್ಡ ಹಾಕೊಂಡಾಗ ನೀರ್ ಒಡ್ಡನಾಗ ಇರ್ತದ, ಆದ್ರೆ ಹರಿಲಿಕ್ಕೆ ಬಿಟ್ಟಾಗ ನೀರೆಲ್ಲೆಲ್ಲ ಹರಿದು ತನ್ನ ಪ್ರಚಾರವನ್ನ ಪ್ರಭಾವವನ್ನ ಬೀರ್ತದ. ಹಾ ಮೇಡಮ್. ಅಲ್ಲ, ಈಗ ಇದ್ರ ಜೊತೆಗೆ ವಿವಿಧ ರೀತಿಯ ತಿಂಡಿಗಳನ್ನ ಮಾಡ್ತೀನಿ ಅಂತ ಹೇಳಿದ್ರಿ, ಏನೆಲ್ಲ ತಿಂಡಿ ಮಾಡ್ತೀರಿ? ಹಾ ಮೇಡಮ್, ಕರ್ಚಿಕಾಯಿ, ಶೇಂಗಾ ಹೋಳಿಗೆ, ಆಮೇಲೆ ಶಂಕರ್ಪಾಳೆ, ಹಿಟ್ಟಚ್ಚಿದ ಶೇಂಗಾ ಕಾಳು, ಈ ಥರದ್ದೆಲ್ಲನೂ ಅಂದರೆ ಹಬ್ಬದ ಇದಕ್ಕೆ ಯಾರು ಏನು ಹೇಳ್ತಾರಲ್ಲ ಆ ಥರದ್ದೆಲ್ಲನೂ ಮಾಡ್ತೀವಿ ಮೇಡಮ್. ಅಂದರೆ ಸಾಮಾನ್ಯವಾಗಿ ದೀಪಾವಳಿ ಸಂಕ್ರಾಂತಿಗೆ ಜನರಿಗೆ ಹೆಚ್ಚಾಗಿ ಏನು ಹೋಗ್ತದ, ಮಾರಾಟ ಆಗ್ತದ, ಅವನ್ನ ಮಾಡ್ತೀವಿ. ಹಾ ಮೇಡಮ್, ಮಾಡ್ತೀವಿ. ಇದಲ್ಲದೆ ಈಗ ಕೆಲವು ಉಪ್ಪಿನಕಾಯಿ ಚಟ್ನಿ ಇವು ಸೀಸನ್ ವೈಸ್ ಇರ್ತಾವೆ, ಅದು ಮಾಡ್ತೀರಿ? ಮಾಡ್ತೀವಿ ಮೇಡಮ್. ಉಪ್ಪಿನಕಾಯಿ ಅಂದ್ರೆ ನಾವು ಕವಳಿಕಾಯಿ ಉಪ್ಪಿನಕಾಯಿ ಮತ್ತು ಮಾಗ್ನಿ ಬೇರು ಉಪ್ಪಿನಕಾಯಿನ ಮಾಡ್ತೀವ್ರಿ. ಮಾಗ್ನಿ ಬೇರ್ ಅಂದ್ರೆ ಬೇರ್ಗಳಲ್ಲೇನೆ ಶ್ರೇಷ್ಠವಾದ ಬೇರು, ಹಿಂಗಾಗಿ ಅದೊಂದು ಬೇರಿನ ಉಪ್ಪಿನಕಾಯಿಯನ್ನ ತಯಾರಿ ಮಾಡ್ತೀವಿ ಮೇಡಮ್. ಮತ್ತೆ ಕವಳಿಕಾಯಿ ಉಪ್ಪಿನಕಾಯಿ ಏನಂದ್ರೆ ಅದು ಕ್ಯಾನ್ಸರ್ ನಿರೋಧಕವಾಗಿ, ಈಗ ಹೆಚ್ಚಾಗಿ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಜಾಸ್ತಿ ಕಾಣಿಸ್ಕೊಳಕತೈತಿ, ಹಿಂಗಾಗಿ ನಾವೇನ್ ಮಾಡೀವಿ ಅದನ್ನ ಸ್ವಲ್ಪ ರೋಗ ನಿರೋಧಕವಾಗಿ ಅದು ಕೆಲಸ ಮಾಡ್ತೈತೆ ಅನ್ನೋದ್ರಿಂದ ಕವಳೆಕಾಯಿ ಉಪ್ಪಿನಕಾಯನ್ನು ತಯಾರಿ ಮಾಡ್ತೀವಿ. ಈ ಎರಡು ಉಪ್ಪಿನಕಾಯಿ ತಯಾರಿ ಮಾಡ್ತೀವಿ ಮೇಡಮ್. ಮತ್ತು ಚಟ್ನಿ ಒಳಗೆ ನಾವು ಎಲ್ಲ ಥರದ ಚಟ್ನಿಗಳು, ಶೇಂಗಾ ಚಟ್ನಿ, ಗುರೆಳ್ಳು ಚಟ್ನಿ, ಅಗಸಿ ಚಟ್ನಿ, ಈ ಎಲ್ಲ ಚಟ್ನಿಗಳನ್ನೂ ಮಾಡ್ತೇವೆ ರೀ. ಆಮೇಲೆ 4 ಥರದ ರೊಟ್ಟಿಗಳನ್ನು ಮಾಡ್ತೇವೆ ಮೇಡಮ್ ನಾವು ರೀ. ಅದು ಸಂಕ್ರಾಂತಿಗೆ ಭಾಳ ಡಿಮಾಂಡ್. ಸಂಕ್ರಾಂತಿ, ಮದುವೆ ಸೀಸನ್ನು ಎಲ್ಲದಕ್ಕೂ ಬರ್ತೈತೆ ರೀ ಮೇಡಮ್. ಈಗೆಲ್ಲ ಫಂಕ್ಷನ್ಗಳೊಳಗೂ ಏನಂತಂದ್ರೆ ಹೆಚ್ಚಾನ ಹೆಚ್ಚು ರೊಟ್ಟಿನ ಇಷ್ಟಪಡತಾರಿ, ಕರದ ರೊಟ್ಟಿ ಅಂತ ಬರಾಕತೈತಿ. ಹಿಂಗಾಗಿ ಅವ್ರು ನಮ್ಮ ಹತ್ರ ರೊಟ್ಟಿಯನ್ನ ತಗೋತಾರೋ ಅವರ ಕರೆದು ಅವ್ರ ಮೇಲೆ ಚಟ್ನಿ ಪುಡಿ ಎಲ್ಲ ನಮ್ಮ ಹತ್ರ ತಗೊಂಡು ಚಟ್ನಿ ಪುಡಿ ಹಾಕಿ ಕೊಡ್ತಾರೆ ಮೇಡಮ್. ಕರೆದಿದ್ದನ್ನ ನಾವು ಪ್ಯಾಕ್ ಮಾಡಿ ಕಳಿಸೋದಿಲ್ಲ ಮೇಡಮ್. ಓಕೆ ಓಕೆ. ಹಾ ಮೇಡಮ್. ಈಗ ಜಾನ್ಸಿ ಅವರ, ನಿಮ್ಮ ಒಂದು ಈ ಕೀರ್ತಿ ಇದೆಲ್ಲ ಮಾಡೋದು ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತನಕ ಮುಟ್ತು. ಹಾ ಮೇಡಮ್, ಇದು ಕೂಡ ಬಹಳ ಸಂತೋಷ. ಅದು ಬಹಳ ನನಗೆ ಹೆಮ್ಮೆ ವಿಷಯ ಮೇಡಮ್. ಯಾಕಂದ್ರೆ ಒಂದು ಸ್ವಲ್ಪ ಸಂತೋಷ ಹಂಚ್ಕೊಳ್ರಿ. ಹಾ ಮೇಡಮ್, ಬಹಳ ಹಂಚ್ಕೋಬೇಕ್ರಿ ಮೇಡಮ್, ನಂಗೆ ಬಹಳ ಖುಷಿ ಅದನ್ನ ಹಂಚ್ಕೋಬೇಕಂತೇಳಿ. ಅಂದ್ರೆ ಎಲ್ಲೋ ಒಂದು ಹಳ್ಳಿ ಒಳಗೆ, ಎಲ್ಲೋ ಒಂದು ಮೂಲೆ ಒಳಗೆ ಒಬ್ಬಕ್ಕೆ ಹೆಣ್ಮಗಳು ಕೆಲಸ ಮಾಡ್ತಾಳಂದ್ರೆ ಅಂದ್ರೆ ಪ್ರಧಾನಮಂತ್ರಿವರೆಗೂ ಗುರುತಿಸ್ಕೊಳ್ಳೋದು ಸ್ವಲ್ಪ ಕಷ್ಟದ ಕೆಲಸ ಮೇಡಮ್. ಅಂಥದ್ರೊಳಗೆ ನಾನು ಗುರುತಿಸ್ಕೊಂಡೇನಿ ಅಂದ್ರೆ ನನಗೆ ನನ್ನ ಹೆಸರಿನ ತಕ್ಕಂಗೆ ನನಗೆ ಒಂದು ಬೆಲೆ ಸಿಕ್ತು ಅನ್ನುವಂಥ ಒಂದು ಖುಷಿ ಬಹಳಷ್ಟು ಇದೆ ಮೇಡಮ್ ನನಗೆ. 11 ಮಾರ್ಚ್ ನನಗೆ 2024 ಮೋದಿ ಅವ್ರ ಕಡೆಯಿಂದ ನನಗೆ ಒಂದು ಅವಾರ್ಡನ್ನು ಕೊಟ್ಟರು. ಅದು ನನಗೆ ಎಲ್ಲಿಲ್ಲದ ಹೆಮ್ಮೆ ಮತ್ತು ಎಲ್ಲಿಲ್ಲದ ಖುಷಿ ಸಂತೋಷ. ಲಖಪತಿ ದೀದಿ ಅಂತ ಹೇಳಿಕೊಟ್ರು ಮೇಡಮ್. ಅಂದರೆ 1 ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನು ಒಬ್ಬ ಮಹಿಳೆ ಹಳ್ಳಿ ಒಳಗೆ ಇದ್ಕೊಂಡು ಕೆಲಸ ಮಾಡಿ ಇತರರ ಮಹಿಳೆಯರಿಗೂ ಸ್ಫೂರ್ತಿಯಾಗ್ಯಾಳ ಮತ್ತು ಇತರ ಮಹಿಳೆಯರಿಗೂ ಉದ್ಯೋಗವನ್ನು ಒದಗಿಸಿ ಕೊಟ್ಟಾಳ ಅನ್ನುವಂಥ ಒಂದು ಇದನ್ನು ತಲೆ ಒಳಗಿಟ್ಕೊಂಡು ಅಂದ್ರೆ ಅದನ್ನ ಇಟ್ಕೊಂಡು ನನಗೆ ಇದನ್ನ ಪ್ರಶಸ್ತಿಯನ್ನು ಕೊಟ್ಟರು ಮೇಡಮ್. ಅದು ನನಗೆ ಹೋಗ್ಲಿಕ್ಕೆ ಎಲ್ಲಿ ಹೋಗಿದ್ರಿ? ಡೆಲ್ಲಿಗೆ ಹೋಗಿದ್ದೆ ಮೇಡಮ್, ದೆಹಲಿಗೆ ಹೋಗಿದ್ದೆ. ಅದೆಲ್ಲ ನೋಡಿ ಹೋಗೋ ಬರೋ ಖರ್ಚೆಲ್ಲನೂ ಕೂಡ ಎಲ್ಲ ನನ್ನ ತವರೇ ನೋಡಿಕೊಂಡ್ರು ಮೇಡಮ್, ಸರ್ಕಾರದಿಂದ ಎನ್ ಆರ್ ಎಲ್ ಎಮ್ದವ್ರು ಎಲ್ಲ ನೋಡಿಕೊಂಡ್ರು. ನಂಗೆ ಭಾಳ ಖುಷಿ ಇದೆ ಮೇಡಮ್, ಸಂಜೀವಿನಿ ಟೀಮ್ ಮತ್ತು ಎನ್ ಆರ್ ಎಲ್ ಎಮ್ದವ್ರು ನಂಗೆ ಭಾಳ ಸಹಾಯ ಮಾಡ್ಯಾರ. ನಂಗೆ ಅವ್ರಿಗೂ ಕೂಡ ಈ ವಿಷಯದೊಳಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಪ್ರಧಾನಮಂತ್ರಿ ಅವ್ರ ಕೈಯಿಂದ ಪ್ರಶಸ್ತಿ ಸ್ವೀಕರಿಸಿ ಮೇಡಮ್. ಹೌದು ಮೇಡಮ್. ಈಗ ಯಾವಾಗಲೂ ಜಾನ್ಸಿ ಅವರ ಒಂದು ಕೆಲಸ ನಾವು ಮಾಡ್ತಿರ್ತೀವಿ, ನಮಗೊಬ್ರು ಭೇಷ್ ಅಂತಂದ್ರೆ ಒಂದು ರೆಕಗ್ನಿಷನ್ ಅಂತೀವಿ, ಒಂದು ಗೊತ್ತಚ್ಚುವಿಕೆ, ನೀ ಚಲೋ ಮಾಡ್ಲಿಕ್ಕೆ ಮುಂದುವರಿಸುವಂತೊಬ್ರು ಬೆನ್ನ ತಟ್ಟಿದಾಗ ಮನುಷ್ಯನಿಗೆ ಉತ್ಸಾಹ. ಹೌದು ಮೇಡಮ್, ತಮಗೂ ಆಗಿರ್ಬೇಕಲ್ಲ. ಮೇಡಮ್ ಆಗೈತ್ರಿ ಮೇಡಮ್. ಅದಾದ್ಮೇಲೆ ಮತ್ತೆ ನನಗೆ ನವಂಬರ್ 19th 2024 ಮತ್ತೊಂದು ಅವಾರ್ಡ್, ಉಬಂಟು ಅಂತ ಹೇಳಿ ಕಸ ಮತ್ತೊಂದು ಅವಾರ್ಡ್ IAS ಅಧಿಕಾರಿ ಶಾಲಿನಿ ರಜನೀಶ್ ಮೇಡಮ್ ಅವರು, ಮತ್ತೆ BDA ಚೇರ್ಮನ್ ಶಾಂತಿನಗರ ಬೆಂಗಳೂರು ಅವರು ಎನ್ ಎ ಹ್ಯಾರಿಶ್ ಅಂತ ಹೇಳಿ ಅವರು, ಮತ್ತೆ ಕೆ ರತ್ನಪ್ರಭಾ ಮೇಡಮ್ IAS ರಿಟೈರ್ಡ್ ಆಫೀಸರ್, ಇವರೆಲ್ಲ ಸೇರಿ ನನಗೊಂದು ಅವಾರ್ಡ್ ಕೊಟ್ಟರು, ಉಬಂಟು ಅವಾರ್ಡ್ ಅಂತ ಹೇಳಿ. ಅದು ಕೂಡ ಬಂತು ನನಗೆ, ಅದನ್ನು ನನಗೆ ಬಹಳಷ್ಟು ಸಂತೋಷ. ಅಂದ್ರೆ ಒಂದ್ರ ಬೆನ್ ಹಿಂದೆ ಮತ್ತೊಂದು ಬರ್ತಾ ಇದೆ ಅನ್ನೋವಂಥದ್ದು ಒಂದು ಸಂತೋಷದ ಮೇಲೆ ಸಂತೋಷ ನನಗೆ ಆಗ್ತಾ ಇದೆ ಮೇಡಮ್. ಈಗ ಕನಸು ಕಾಣೋದು ಸಾಮಾನ್ಯ, ನಾವೆಲ್ಲ ಕನಸು ಕಾಣ್ತೀವಿ, ನಾನು ಅದಾಗಬೇಕು, ನಾನು ಇದಾಗಬೇಕು, ನನ್ನ ಕೈಲಿ ಇಂಥ ಕೆಲಸ ಮಾಡಬೇಕು ಅಂತ. ನೀವು ಒಂದು ಕನಸನ್ನು ಕಂಡಿದ್ರಿ, ಏನಂದ್ರೆ ಸ್ವಾವಲಂಬಿ ಮಹಿಳೆ ಆಗಬೇಕು. ಈ ಕನಸು ಸಾಕಾರ ಆದಾಗ ಏನು ಅನಿಸ್ತು ನಿಮಗೆ? ಕನಸು ಸಾಕಾರ ಆದಾಗ ನಾನು ನನ್ನ ಪತಿ ಅವರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಬಹಳಷ್ಟು. ಯಾಕಂದ್ರೆ ಪತಿ ಯಶಸ್ವಿ ಪುರುಷನ ಹಿಂದೆ ಹೋಗ್ಬೇಕು ಮಹಿಳೆ ಇರ್ತಾಳೆ ಅಂತ ಹೇಳ್ತಾರೆ, ಆದರೆ ನನ್ನ ಯಶಸ್ಸಿನ ಹಿಂದೆ ನನ್ನ ಪತಿ ಅದಾರ ಅನ್ನೋಂಥದ್ದು ನನಗೆ ಬಹಳ ಸಂತೋಷ ಕೊಡ್ತೈತೆ ಮೇಡಮ್. ಈಗಿನ ಕಾಲದೊಳಗೆಲ್ಲ ಈಗಾಯ್ತು ಅಥವಾ ಮೊದಲಿನ ಕಾಲದೊಳಗೆ ಹೆಣ್ಣಿನ ತುಳಿತನ ಜಾಸ್ತಿ ಆಗೈತಿ, ಆದರೆ ನನಗೆ ಇದು ಕಂಡು ಬಂದಿಲ್ಲ. ನನಗೆ ನನ್ನ ಪತಿ ಬಹಳಷ್ಟು ಸಹಾಯ ಮಾಡ್ಯಾರ, ಸಹಕಾರ ಕೊಟ್ಟಾರ, ಪ್ರತಿ ಹೆಜ್ಜೆಯೊಳಗೂ ನನ್ನ ಬೆನ್ನೆಲುಬಾಗಿ ನಿಂತು ಅವ್ರು ನನಗೆ ಸಹಾಯ ಮಾಡ್ತಾ ಇದ್ದಾರೆ ಮೇಡಮ್. ಹಿಂಗಾಗಿ ಅವ್ರಿಗೆ ಈ ಎಲ್ಲ ಕ್ರೆಡಿಟನ್ನು ನಾ ಅವ್ರಿಗೆ ಒಪ್ಪಿಸೋದಕ್ಕೆ ಇಷ್ಟಪಡ್ತೇನೆ ಮೇಡಮ್. ನಂಗೆ ಭಾಳ ಸಂತೋಷ ಐತಿ ಅವ್ರ ಹೆಸರು ಹೇಳೋದಕ್ಕೆ ಅಂತೇಳಿ. ಜೊತೆಗೆ ಮನೆಯ ಇತರ ಸದಸ್ಯರು ಕೂಡ. ಹೌದು ಮೇಡಮ್, ನನ್ನ ಮಕ್ಕಳು ಚಿಕ್ಕವರಿದ್ರು ಸಹಿತ ನಾನು ಎಲ್ಲೇ ಒಂದು ಮಾರಾಟಕ್ಕೆ ಹೊಂಟ್ರು, ಹೋಗಿ ಬಾ ಅಮ್ಮ, ನೀನು ಹೋಗಿ ಬಾ, ನೀನು ಏನೋ ಒಂದು ಕೆಲಸ ಮಾಡ್ತಾ ಇದ್ದಿ, ಸಮಾಜಕ್ಕೆ ನೀವು ಒಳ್ಳೇದನ್ನು ಮಾಡ್ತಾ ಇದ್ದಿ, ನೀ ಹೋಗಿ ಬಾ, ನಮಗದು ಅರ್ಥ ಆಕಿತ್ತು, ಹೋಗಿ ಬಾ ಅಂತ ಹೇಳ್ತಾರೆ. ನನ್ನ ತಾಯಿ ಕೂಡ ವಯಸ್ಸಾದವಳು, ನನ್ನ ತಾಯಿ ಇದ್ದಾರೆ ಮನೆಯೊಳಗೆ, ಅವರು ಸಹಿತ ಬಹಳಷ್ಟು ನನಗೆ ಹಪ್ಪಳಗಳನ್ನ, ಚಂಡಿಗೆಗಳನ್ನ, ಉಪ್ಪಿನಕಾಯಿಗಳನ್ನ ಮಾಡತ್ರ ಎಲ್ಲದಕ್ಕೂ ಸಹಾಯ ಮಾಡ್ತಾರೆ ಮೇಡಮ್. ಅವರು ಸಹಾಯ ಸಹಕಾರ ಬಹಳಷ್ಟು ಇದೆ ಮೇಡಮ್. ಅಂದ್ರೆ ಮನೆಯ ಒಟ್ಟಾಗಿ ಒಂದು ಜನರ ಒಂದು ಸಹಕಾರ ಇತ್ತು ಅಂದಾಗ ಮಹಿಳೆಗೆ ಮುನ್ನುಗ್ಲಿಕ್ಕೆ ಇನ್ನೊಂದು ಸ್ವಲ್ಪ ಧೈರ್ಯ ಬರ್ತದೆ. ಹೌದು ಮೇಡಮ್. ಹೌದಲ್ಲ. ಹೌದು. ಇಲ್ಲದಿದ್ರೆ ನೀವು ಹೋದಾಗ ಯಾಕೆ ಹೋದಿ, ಎಷ್ಟಕ್ಕೆ ಬರ್ತಿ, ಒಂದು ಬೈಂಡಿಂಗ್ ಇತ್ತು ಅಂದ್ರೆ ಮಹಿಳೆ ತಾನು ಸ್ವತಂತ್ರವಾಗಿ ಬೆಳಿಲಿಕ್ಕೆ ಆಗುದಿಲ್ಲ. ಹೌದು ಹೌದು ಮೇಡಮ್. ಈಗ ಎಕ್ಸಿಬಿಷನ್ಗಳಿಗೆಲ್ಲ ಹೋಗ್ತೀನಿ ಅಂತ. ಹಾಂ ಮೇಡಮ್. ಎಲ್ಲೆಲ್ಲಿ ಹೋಗಿರಿ ಎಕ್ಸಿಬಿಷನ್ಗಳಿಗೆ? 2 ಸತಿ ಬೆಳಗಾವಿ ಅಸ್ಮಿತೆಗೆ ಹೋಗಿದ್ದೀನಿ ಮೇಡಮ್ ನಾನು, ಅಲ್ಲಿ ನನಗೆ ಆಯ್ಕೆ ಆಗಿತ್ತು, ಅಲ್ಲಿ ಹೋಗಿದ್ದೀನಿ. ಮಾಸಿಕ ಸಂತೆಗಳಿಗೆ ಹೋಗಿದ್ದೀನಿ, ಆಮೇಲೆ ರಾಮ ಮಂದಿರದೊಳಗೆ ಅಲ್ಲಿ ಎಕ್ಸಿಬಿಷನ್ಗಳನ್ನ ಹಾಕಿದಾಗ ಅಲ್ಲಿ ಹೋಗಿದ್ದೀನಿ. ಎಲ್ಲೇ ಸಂತೆಗಳಿದ್ರು ಹೇಳಿದ್ರು ಹೋಗಿರ್ತೇನೆ ಮೇಡಮ್. ಅಲ್ಲಿ ಬೆಂಗಳೂರು ಸ್ವಾವಲಂಬನೆ ಟೀಮ್ ಒಳಗೂ ಹೋಗಿದ್ದೀನಿ ಮೇಡಮ್, ಅಲ್ಲಿನೂ ಸಹಿತ ಮಾರಾಟ ಮಾಡ್ಕೊಂಡ್ ಬಂದಿದ್ದೀನಿ. ಅಲ್ಲಿ ಅಂದ್ರೆ ನೀವು ಏನೇನು ಪದಾರ್ಥಗಳನ್ನ ಸಿದ್ಧಪಡಿಸಿಕೊಂಡಿರ್ತೀರಿ ಅವನ್ನು ತಗೊಂಡು ಹೋಗಿ ಮಾರಾಟಕ್ಕೆ? ಹಾ ಮೇಡಮ್, ಮುಂಚೆ ಒಂದು ವಾರ ಮೊದಲೇ ನನಗೆ ಮಾಹಿತಿ ಬಂದಿರ್ತೈತಿ, ಹಿಂಗೆ ಇಂಥಲ್ಲಿ ಒಂದು ಎಕ್ಸಿಬಿಷನ್ ಐತಿ ಅಂತ ಹೇಳಿ. ಅವಾಗ ಮಹಿಳೆಯರಿಗೂ ಕೇಳ್ತೇನೆ ಮೇಡಮ್, ನಾನು ನನ್ನ ಜೊತೆ ಏನು ಕೆಲಸ ಮಾಡ್ತಾರೆ ಅವ್ರಿಗೆ, ಹಿಂಗೆ ಒಂದು ಐತಿ, ನಾನು ಮಾಡಬೇಕಂತ ಮಾಡಿದ್ದೀನಿ, ನೀವು ಯಾರ್ಯಾರು ಏನೇನು ಮಾಡಿಕೊಡೋದಕ್ಕೆ ತಯಾರಿ ಆಗ್ತೀರಿ ಮಾಡಿರಿ ಅಂತ ಹೇಳಿದಾಗ ಅವರು ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ನಾನು ಕೂಡ ಆವಾಗಿಂದ ಅವಾಗನ ಶುದ್ಧವಾದ ಎಣ್ಣೆನ ತಯಾರಿ ಮಾಡಿ ಎಲ್ಲ ಫಿಲ್ ಮಾಡಿಕೊಂಡು ಬಾಟ್ಲಿಂಗ್ ಮಾಡಿ ಚೆಂದಾಗಿ ರಟ್ಟಿನ ಬಾಕ್ಸ್ ಒಳಗೆಲ್ಲ ಹಾಕೊಂಡು ಚಲೋತ್ತೆಗೆ ತಗೊಂಡು ಹೋಗ್ತೇವೆ ಮೇಡಮ್. ಅಂದ್ರೆ ಇಂಥಲ್ಲೆಲ್ಲ ನೀವೇ ಓಡಾಡ್ತೀರಿ? ಹಾ ಮೇಡಮ್, ನಾನೇ ಓಡಾಡ್ತೀನಿ, ನನ್ನ ಜೊತೆ ನನ್ನ ಪತಿ ಕೂಡ ಸಹಾಯ ಮಾಡ್ತಾರು, ಜೊತೆಗೆ ಯಾವ್ದಾದ್ರೂ ಮಹಿಳೆಯರು ಬರ್ತೇನಂದ್ರೆ ಅವ್ರನ್ನು ಕೂಡ ಕರ್ಕೊಂಡು ಹೋಗಿರ್ತೇನೆ ಮೇಡಮ್. ಈಗ ತಮ್ಮ ಜೊತೆಗೆ ಎಷ್ಟು ಜನ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ನೀವು ಸ್ವಾವಲಂಬನೆಯ ಹಾದಿಯನ್ನು ತೋರಿಸ್ಕೊಟ್ಟಿದ್ದೀರಿ? ಹಾ ಮೇಡಮ್, ನನ್ನ ಜೊತೆ 9 ಜನ ಮಹಿಳೆಯರು ಕೆಲಸ ಮಾಡ್ತಾರೆ ಮೇಡಮ್. ಅವ್ರಿಗೂ ಕೂಡ ಒಂದು ಸ್ವಾವಲಂಬಿ ಬದುಕನ್ನ ನೀವು ಕಟ್ಟಿಕೊಟ್ಟಿರಿ. ಹಾ ಮೇಡಮ್, ಒಬ್ರು ಟೇಲ್ರಿಂಗ್ ಅನ್ನ ಮಾಡ್ತಾರ ಮೇಡಮ್, ಒಬ್ರು ಹೆಣಿಕೆಯನ್ನ ಮಾಡ್ತಾರ, ಒಬ್ರು ರೊಟ್ಟಿ ಮಾಡ್ತಾರ, ಹಿಂಗೆ ಅವ್ರವ್ರ ಆಸಕ್ತಿಗೆ ಅನುಗುಣವಾಗಿ ಅವರು ಬರುವಂತ ಕೆಲಸವನ್ನ ಮಾಡ್ತಾರ. ಅವ್ರು ಏನು ಮಾಡ್ತಾರಲ್ಲ ಅದನ್ನ ನಾನು ತಗೊಂಡ್ಬಿಟ್ಟು ಮಾರಾಟ ಮಾಡಿ ಅವ್ರಿಗೆ ಒಂದು ಲಾಭದಾಯಕ ಅನ್ನುವಂಥದ್ದೊಂದೇನು ಮಾಡಿಕೊಟ್ಟಿದ್ದೀನಿ ಮೇಡಮ್. ಮುಂದಿನ ಯೋಜನೆ ಏನ್ ಇಟ್ಕೊಂಡಿದ್ರಿ ಜಾನ್ಸಿ ಲಕ್ಷ್ಮಿ? ಮುಂದಿನ ಯೋಜನೆ ಅಂದ್ರೆ ನಾನೊಂದು ಅಂದರೆ ಸಂಚಾರಿ ವಾಹನ ಥರ ಮಾಡಿಕೊಂಡು ಮೊಬೈಲ್ ವ್ಯಾನ್ ಥರ ಮಾಡಿ ನನ್ನ ಏನು ಎಷ್ಟು ಜನ ನಾ ಈಗ ಏನು 9 ಜನ ಕೆಲಸ ಮಾಡ್ತಾರೆ ಅಂಥವ್ರು ಒಂದು 9 ಜನ ಕೆಲಸ ಮಾಡೋ ಥರ ಆಗಬೇಕು. ಇನ್ನೂ ಭಾಳಷ್ಟು ಜನರಿಗೆ ಕೆಲಸವನ್ನು ಕೊಡಬೇಕು. ಮಹಿಳೆಯರು ಮುಂದೆ ಬರಬೇಕು. ಅವ್ರು ಮಾಡುವಂತಹ ವಸ್ತುಗಳನ್ನು ಇವಾಗ ನಾ ಮಾರಾಟ ಮಾಡತ್ತೀನಿ, ಅವರ ಮಾರಾಟ ಮಾಡೋ ಹಂಗೆ ಅವರಲ್ಲಿ ಸ್ಫೂರ್ತಿ ಬರಬೇಕು, ಅವರಲ್ಲಿ ಒಂದು ಚೈತನ್ಯ ಬರಬೇಕು. ಆಮೇಲೆ ಇದೇನು ನಾ ಹೇಳಿದೆ 9 ಜನರಿಂದ 90 ಜನ ಆಗಬೇಕಂತೇಳಿ, ಆ ಥರ ಹೆಚ್ಚಿನ ಮಹಿಳೆಯರು ಹೊರಗಡೆ ಬಂದು ಅವರ ಉದ್ಯೋಗವನ್ನು ಪ್ರಾರಂಭಿಸಬೇಕು. ಆ ಥರ ನಾ ಏನಾದರೂ ಮಾಡೋದಕ್ಕೆ ಸಾಧ್ಯ ಆದರೆ ನಾನೆಲ್ಲ ಮಾಡಬೇಕು ಅಂತೇಳಿ ಅಂದ್ಕೊಂಡೇನೆ ಮೇಡಮ್. ಖಂಡಿತವಾಗಿಯೂ ಇಷ್ಟನ್ನೇ ನೀವು ಸಹಕಾರಗೊಳಿಸಿದವರು, ಆ ನಿಟ್ಟಿನಲ್ಲೂ ಕೂಡ ಅಲ್ಲೂ ಸಹಕಾರಗೊಳಿಸಿ ಝಾನ್ಸಿ ಲಕ್ಷ್ಮಿ ಮೊಬೈಲ್ ವಾಹನ ಬಂದೇ ಬರ್ತದೆ ಅನ್ನೋ ಭರವಸೆ ಕೂಡ ನಮಗದ. ಹಾಂ ಮೇಡಮ್. ಈಗ ಝಾನ್ಸಿ ಲಕ್ಷ್ಮಿ ಅವರ ಈ ಮಾರಾಟ ಮಾಡುವಾಗ ಜನರ ಒಂದು ಮೆಂಟಾಲಿಟಿ ಅಂತ ಹೇಳ್ತೀವಿ, ಅವ್ರ ಒಂದು ಆಟಿಟ್ಯೂಡ್ ಬೇರೆ ಬೇರೆ ಆಗಿರ್ತದೆ. ಕೆಲವರು ಒಂದು ಚಿಕಿತ್ಸಕ ಬುದ್ಧಿ ಅವರು ಇರ್ತಾರೆ, ತಡಿತದೇನು ಏನ್ ಹಾಕಿರಿ ಹಿಂಗ, ಕೆಲವರು ಏನು ಯೋಚನೆ ಮಾಡದೆ ತಗೊಂಡು ಹೋಗ್ತಾ ಇರ್ತಾರೆ. ಆ ಮಾರಾಟದ ಅನುಭವ ಹೆಂಗದ? ಆ ಮಾರಾಟದ ಅನುಭವ ಐತ್ರಿ ಮೇಡಮ್. ಯಾಕಂದ್ರೆ ಎಲ್ಲರೂ ಜನ ಅಂದಮೇಲೆ 4 ಜನ ಇರ್ತಾರಂದ್ರೆ ಎಲ್ಲರದು ಒಂದೇ ಥರದ ಬುದ್ಧಿ ಇರುವುದಿಲ್ಲ. ಆದರೆ ನಾವು ಯಾವ ಥರ ಅಂದರೆ ಜನರನ್ನ ನಾವು ಮಕ್ಕಳ ಥರ ನೋಡಬೇಕು ಮೇಡಮ್. ನಾವು ಮಕ್ಕಳನ್ನ ಯಾವ ಥರ ಸಂಭಾಳಿಸ್ತೀವಿ, ಯಾವ ಥರ ಅವ್ರಿಗೆ ತಿಳುವಳಿಕೆಯನ್ನು ಹೇಳ್ತೀವಿ, ಆ ಥರ ಜನರಿಗೆ ನಾವು ಸಂಭಾಷಣೆಯನ್ನು ಮಾಡುವುದ್ರ ಮೂಲಕ ನಾವು ಜನರಿಗೆ ತಿಳಿ ಹೇಳಿದರೆ ಅವ್ರು ಅದನ್ನ ಒಪ್ಕೋತಾರೋ ಮತ್ತು ಅದನ್ನು ಉಪಯೋಗಿಸ್ತಾರೋ ಅನ್ನೋಂಥ ನಂಬಿಕೆ ನನ್ನಲ್ಲಿ ಐತಿ ಮೇಡಮ್. ಅಂದರೆ ಇಲ್ಲಿ ಕೂಡ ಒಂದು ಮನವರಿಕಾ ಹೌದು ಮೇಡಮ್ ಬುದ್ಧಿ ನಮ್ಮಲ್ಲಿ ಇರಬೇಕು. ಹೌದು ಹೌದು ಮೇಡಮ್. ಯಾಕಂದ್ರೆ ನಾವು ಜನರಿಗೆ ತಿಳಿ ಹೇಳೋದು. ಹೌದು ಮೇಡಮ್. ನಾವು ಎಲ್ಲ ಜನರ ಜೊತೆಗೂ ಹೊಂದ್ಕೋಬೇಕು ಅಂತಂದ್ರೆ ನಾವು ಯಾರ ಜೊತೆನೂ ಸಿಟ್ಟು ಮಾಡ್ಕೋಬಾರ್ದು, ಯಾರ ಜೊತೆನೂ ಅತಿ ಖುಷಿಯಾಗಿರಬಾರ್ದು, ಯಾರ ಜೊತೆನೂ ವ್ಯವಹಾರನು ಕೆಡಿಸ್ಕೋಬಾರ್ದು, ಯಾರಿಗೂ ಉದ್ರಿ ಅಂತಾರಲ್ಲ ಆ ಥರದನ್ನು ಕೊಟ್ಟು ನಾವು ಕೈ ಕಟ್ಟಿಸ್ಕೋಬಾರ್ದು. ವ್ಯವಹಾರವನ್ನ ಯಾವ ಥರ ಅಂದ್ರೆ ಮಕ್ಕಳನ್ನ ನಿಭಾಯಿಸೋ ಥರ ನಿಭಾಯಿಸ್ಬೇಕು ಅನ್ನೋದು ನನ್ನ ಒಂದು ಹೇಳಿಕೆ ಮೇಡಮ್. ಈಗ ಈ ನಮ್ಮ ರೇಡಿಯೋನಲ್ಲಿ ಕೇಳ್ತಾ ಇರುವಂತ ಹಲವಾರು ಜನರಿಗೆ ನಿಮ್ಮಲ್ಲಿ ಸಿದ್ಧಪಡಿಸುವಂತ ಎಣ್ಣೆ ಬೇಕಾಗಿರ್ಬಹುದು, ಅಥವಾ ಮದುವೆ ಮುಂಜಿಗಳಿಗೆ ರೊಟ್ಟಿಗಳು ಬೇಕಾಗಬಹುದು, ಅಥವಾ ಬೇರೆ ತಯಾರು ಮಾಡುವಂತ ಪದಾರ್ಥಗಳು, ಅವ್ರು ಸಂಪರ್ಕಿಸಬೇಕು ಅಂದ್ರೆ ಹೆಂಗ? ನಿಮ್ಮ ವಿಳಾಸ ಫೋನ್ ನಂಬರ್ ಹೇಳ್ತೀರಿ? ಹಾ ಮೇಡಮ್, ಹೇಳ್ತೇನ್ರಿ. ನನ್ನ ವಿಳಾಸ ನಮ್ದು ಉಪ್ಪಿನ ಬೆಟ್ಗೇರಿ ಅಂತೇಳಿ, ಧಾರವಾಡ ಜಿಲ್ಲೆ ಮತ್ತು ಧಾರವಾಡ ತಾಲೂಕು. ನನ್ನ ಹೆಸರು ಝಾನ್ಸಿ ಲಕ್ಷ್ಮಿ ಹೂಗಾರ್ ಅಂತೇಳಿ. ನನ್ನ ಮೊಬೈಲ್ ನಂಬರ್ ಬಂದು 9144033980 ಈ ನಂಬರಿಗೆ ಕರೆ ಮಾಡಿದರೆ, ನಾವು ಯಾವಾಗಲೇ ಕರೆ ಮಾಡಿ 2 ದಿನ 3 ದಿನ ಮೊದಲೇ ಆರ್ಡರ್ ಕೊಟ್ಟರೆ ನಾವು ಆ ವಸ್ತುಗಳನ್ನು ಅವರಿಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಮೇಡಮ್. ನಿಮ್ಮ ದೂರವಾಣಿ ಸಂಖ್ಯೆ ಇನ್ನೊಂದು ಸಲ ಹೇಳ್ತೀನಿ, 9148030980. ಹಾಂ ಮೇಡಮ್. ಈ ದೂರವಾಣಿಗೆ ಕರೆ ಮಾಡಿ ತಮಗೆ ಬೇಕಾಗುವಂಥ ಪದಾರ್ಥಗಳು, ಎಣ್ಣೆ ಆಗ್ಬೋದು ಅಥವಾ ಬೇರೆ ಉಪ್ಪಿನಕಾಯಿ ಹಪ್ಪಳ ಇತರ ಖಾದ್ಯಗಳಾಗಬಹುದು, ಅದನ್ನ ಆರ್ಡರ್ ಹೇಳಿದ್ರು ಅಂದ್ರೆ ನೀವು ಸಿದ್ಧ ಮಾಡಿ ಕೊಡ್ತೀವಿ. ಸಿದ್ಧ ಮಾಡಿ ಕೊಡ್ತೇವೆ ಮೇಡಮ್. ಧನ್ಯವಾದಗಳು ಝಾನ್ಸಿ ಲಕ್ಷ್ಮಿ ಅವರೇ. ಒಬ್ಬ ಯಶಸ್ವಿ ಮಹಿಳೆ ಮುನ್ನುಗ್ಲಿಕತ್ತಾಳ ಅಂತಂದಾಗ ಕಾಲು ಹಿಡಿದು ಎಳೆಯುವಂತ ಮಂದಿನೇ ಜಾಸ್ತಿ. ಅಂತದ್ರಲ್ಲಿ ನಿಮಗೆ ಎಲ್ಲ ರೀತಿಯಲ್ಲಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ, ಮನೆಯವರಿಂದಾಗ್ಲಿ ಸಮಾಜದಿಂದಾಗ್ಲಿ, ಮತ್ತೆ ನೀವು ಮಾಡಿರುವಂತ ವಸ್ತುಗಳಿಗೆ ಒಂದು ರೆಕಗ್ನಿಷನ್ ಮಾನ್ಯ ಪ್ರಧಾನಮಂತ್ರಿಗಳಿಂದ ಸಿಕ್ಕದ ಅಂದ್ರೆ ಅದು ಸಣ್ಣ ಮಾತಲ್ಲ. ಇನ್ನೂ ಅಷ್ಟು ನಿಮ್ಮ ಈ ಉದ್ಯಮ ಬೆಳಿಲಿ, ಝಾನ್ಸಿ ಲಕ್ಷ್ಮಿ ಕಡೆಗೆ 100 ಮಹಿಳೆಯರು ಕೆಲಸ ಮಾಡಲಿ ಅನ್ನೋ ಆಶಾಭಾವನೆ ನಮ್ಮದು. ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಮಸ್ಕಾರ ಮೇಡಮ್. ನಾನು ಕೂಡ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನನ್ನ ಗುರುತಿಸಿ ನಿಮ್ಮ ರೇಡಿಯೋ ಕಾರ್ಯಕ್ರಮದೊಳಗೆ ನನಗೆ ಮಾತಾಡೋದಕ್ಕೆ ಮತ್ತು ನನ್ನ ಎಲ್ಲ ಅನಿಸಿಕೆಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಆಕಾಶವಾಣಿಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾ. ಅಯ್ಯವ್ವ, ಉಪ್ಪಿನಕಾಯಿ ಅಂತ, ಎಣ್ಣೆ ಅಂತ, ಶ್ಯಾಂಡಿಗೆ ಅಂತ, ಹಪ್ಪಳ ಅಂತ, ಯವ್ವ ಖಾಲಿ ಕುಂತು ನಾ ಏನು ತಲೆ ಕಡಿಸ್ಕೊತೀನಿ ನೋಡ. ಇಂಥ ಒಂದು 4 ಮಾಡಬಾರ್ದಾವೆ ನಾನು. ಮತ್ತು ನಿನ್ಗೇನು ಹೇಳಿದ್ದು ನಾನು? ನಾ ಏನು ಸುಮ್ಮ ಬರ್ತೀನಂತ ತಿಕ್ಕೊಂಡು ನಾನು ಮನೆಗೆ ಹೇಳಿದ್ಲು ನೋಡಕ್ಕಿ. ಈಗ ನಮ್ಮಂಥವಕ್ಕೆ ಪ್ಯಾಟಿ ಗುರ್ತಿರೋದಿಲ್ಲ, ಇವು ಮನೆಯಾಗಿನವ್ರು ಚಂದಾಗಿ ಪ್ಯಾಕ್ ಮಾಡಿ ಕೇಳ್ತಾರಂತಾರಂತ ಹೇಳಿ ನಾವು ಕೊಡಾಕಿಸ್ತೀವಿ. ಆಕೇನು ಹೇಳಿದ್ಲು ನೋಡಿದ್ದೀನಿ, ನಾವು ಮಾಡಿ ಅವ್ರ ಮನೆಗೆ ಹೋಗಿ ಮುಟ್ಸೋದು ಅಂದ ಅಂತ. ಆಕೆ ಎಲ್ಲ ಹೋಗಿ ಮಾರ್ಕೆಟಿಗೆ ಮಾಡ್ತಾ ಅಂತ ನೋಡ್ ಮತ್ತೆ ಮಾರ್ಕೆಟಿಂಗ್ ಇದು ಹೇಳಿದ್ಲು. ಈಗ ನೋಡ, ನಿನ್ನೂ ದೊಡ್ಡ 2 ಮಕ್ಳು ಖಾಲಿ ಕುಂತಾವ ಏನ್ ಕೆಲ್ಸ ಇಲ್ವಾ ಅಂತಿ. ಅವ್ರ ಸಹಾಯ ತಗೋ, ಉದ್ಯೋಗ ನೀ ನನ್ನ ಮಕ್ಕಳನ್ನ ಕರ್ಕೋದಲ್ ನೋಡು, ಅವ್ ನೂರಾ ಎಂಟು ಕತಿ ಹೇಳ್ತಾವ ಬೇ ಅವಕಿ ಮಗಳು ಅಂತಂತಾಳ. ಅದಕ್ಕೆ ದೊಡ್ಡ ಮಾರ್ಕೆಟ್ ಬೇಕೇವ್ವ, ನೀನು ನೀಟನ್ನು ಹೆಸರಿಡ್ಬೇಕು, ನೀಟನ್ ಪ್ಯಾಕೆಟ್ ಅದೆಲ್ಲ ಏನು ಬೇಡ. ಈ ನಮ್ಮ ಹುಗಾರಕ್ಕನ ಹತ್ರ ಹೊಕ್ಕಿನಿ, ಆಕಿ ಏನ್ ಹೆಂಗ ಪ್ಯಾಟಿ ಕಳಿಸ್ತಾಳ ಅದನ್ನ ಕೇಳ್ತೀನಿ, ಆಕಿನ ಹತ್ರನ ಹೋಗ್ಕೊಡ್ತೀನಿ ನೋಡ್ ನಾನು. ಆತ್ ಬಿಡು, ಆಕಿ ಹೆಂಗೂ ನೋಡ ಕಾರ್ಯಕ್ರಮದೊಳಗ ತನ್ನ ಫೋನ್ ನಂಬರು ಹೇಳ, ಗೊತ್ತಿಲ್ಲ ಒಂದಿಟ್ಟು ಫೋನ್ ಮಾಡಿ ಹೋಗಕ್ಕಿನ್ ಭೇಟಿ ಆಗ್ಬಿಡು. ತಡಿ ಇದನ್ನ ಹೇಳಿ, ಈಗ ನಾನು ನಾಳೆ ಹೊಕ್ಕಿನತ್ಲಗಡೆ ಈ ಮೆಕ್ಕಿಕಾಯಿ ಉಪ್ಪಿನಕಾಯಿ ಹೆಂಗಾಗ್ಯಾವ ನೋಡಿ ಹೇಳ್ತೇನೆ, ಒಂಚೂರು ಕೊಡಕ್ ಚಲೋ ಅನಿಸ್ತಾವೇನ? ಕೊಡಲ್ ಮತ್ ನೋಡ್ತೇನೆ ನೋಡು. ಅಬ್ಬಾ ಬಾರಿ ರುಚಿ ಮಾಡಿಯಲ್ಲ, ಉಪ್ಪು ಗಿಪ್ಪು ಸರಿ ಐತಿಲ್ಲ ಮತ್ತ ಮಸ್ತಾಗೈತ್ ನೋಡು. ಆಕಿ ಏನು ಹೇಳ ಗೊತ್ತೈತೇನು, ಆರೋಗ್ಯಕ್ಕೆ ಸರಿ ಹೊಂದ್ಬೇಕಂತ, ಆಮೇಲೆ ಕಡಿಮೆ ಎಣ್ಣೆ ಬಳಸಬೇಕಂತ ಅಂದ್ರ ಆರೋಗ್ಯ ಚಲೋ ಇರುವಂತ ಅಷ್ಟ ತಗೋತಾ ಅಂತ ತಗೊಂಡ ಹೋಗಿ ನಾಳೆಕಿನ ಭೇಟಿಯಾಗಿ ನಿಂದಟ್ ವ್ಯಾಪಾರ ಕುದುರ್ಸ್ಕೊಂಡ ಬಾ. ಅದಕ್ಕಿಂತ ಮುಂಚೆ ನಿನಗೊಂದ್ ದೊಡ್ಡ ಕೆಲಸ ಕೊಡ್ತೇನೆ ನಾನು. ಹೇಳ, ನಾ ಏನೇನ್ ಚಟ್ನಿ ಪುಡಿ ಮಾಡಿರ್ತೀನಿ, ಉಪ್ಪಿನಕಾಯಿ ಮಾಡಿರ್ತೀನಿ, ಮೊದ್ಲೇಕೆಲ್ಲ ನಿನಗ ಟೇಸ್ಟ್ ನೋಡಕ ಅಡ್ಡಿಲ್ಲ, ಚಕ್ಕಿಂಗ್ ಆಫೀಸರ್ ಆಗಿಬಿಡು ನೀನು. ಆಮೇಲೆ ಅದನ್ನ ಅಲ್ಲಿ ಕಳಿಸ್ತೀನಂತೆ. ಆತ ನಡಿ ನಡಿ, ಅದ ಕೆಲಸ ಮಾಡೋಣಂತ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ. ಫೆಬ್ರವರಿ 5ರಿಂದ 28ರವರೆಗೆ ಲಭ್ಯವಿರುವ ಫ್ಯಾಬುಲಸ್ ಫೆಬ್ ಕೊಡುಗೆಗಳೊಂದಿಗೆ ಈ ಫೆಬ್ರವರಿಯ ಪ್ರತೀಕ್ಷಣವು ಮಿರುಕುತ್ತಿರಲಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ 20 ಅಪ್ರಿಲಿಯ ಸ್ಕೂಟರ್ ಗಳನ್ನು ಗೆಲ್ಲುವ ಅವಕಾಶವನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಮ್ಗೆ ರೂಪಾಯಿ 150ರವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಶರತ್ತುಗಳು ಅಂದಯ. ಈಗ ಕೇಳಿ ಸವದತ್ತಿ ತಾಲೂಕಿನ ಹುಲಿಯ ಬಸವ್ವ, ಬಾಳಪ್ಪ, ಕಳಿಮಣಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಕೊಡವ ಎದರಾದೆ ಹಿಂಬಾಲಿ ಹಿರಿಯರನ್ನ ಕರಕೊಂಡೆ